ಮಹತಾಂ. ಪ್ರತಿ ರವಿವಾರ ಬೆಳಿಗ್ಗೆ 9 ಗಂಟೆಗೆ ಯೋಗ ವಿಹಾರ, ಆರೋಗ್ಯ ಜಾಗೃತಿಗೆ ಯೋಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹಮ್ ಫೌಂಡೇಶನ್ ಭಾರತ್. ನಮ್ಮೆಲ್ಲ ರೈತ ಬಂಧುವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸುಬೋಧ ಸಮಾಲೋಚನೆಗೆ ಶತಕದ ಸಂಭ್ರಮ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ಸುಬೋಧ ಸಮಾಲೋಚನೆಗೆ ಶತಕದ ಸಂಭ್ರಮ ಈ ಒಂದು ಕಾರ್ಯಕ್ರಮಕ್ಕೆ, ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ ಸಮಾಜ ಜೀವಿಗಳು. ಮಗುವಾಗಿದ್ದಾಗಿಂದ, ತಾಯಿಯಿಂದ ಆರಂಭವಾದಂಥ ಕಲಿಕೆ ನಿರಂತರವಾಗಿ ಮುಂದುವರೆದದು. ಕಲಿಕೆಯ ಜೊತೆಗೆ ನಡವಳಿಕೆ, ಮನೋಭಾವ, ದೂರದೃಷ್ಟಿ, ಕೌಶಲ್ಯತೆ, ಸಮಯದ ಹೊಂದಾಣಿಕೆ, ಯಶಸ್ಸಿನ ಗುರಿ ಇವನ್ನೆಲ್ಲ ರೂಢಿಸ್ಕೊಂಡಾಗ ಸಾರ್ಥಕ ಬದುಕು ನಮ್ಮದಾಗ್ತದೆ. ಎಷ್ಟೋ ಸಾರಿ ಮನಸ್ಸಿನ ತುಮುಲುಗಳನ್ನು ಹೇಳ್ಕೊಳ್ಳೋಕ್ಕೆ ಸಹ ನಾವು ತಳಮಳಿಸ್ತೀವಿ. ನಮ್ಮನ್ನು ಗೆಲ್ಲದೆ ನಾವು ನಮ್ಮವ್ರನ್ನ ಗೆಲ್ತೀವಿ ಅಂದರೆ ಹೆಂಗೆ? ಸಂವಹನದ ಕೊರತೆಗಳು ನಮ್ಮ ಮುಂದಿನ ಪೀಳಿಗೆ ಮೇಲೂ ಪ್ರಭಾವ ಬೀರ್ತಾವೆ. ಹಿಂಗೆ ನಮ್ಮ ಮಕ್ಕಳ ಬೆಳವಣಿಗೆಯೊಳಗೆ ನಮ್ಮ ವೈಯಕ್ತಿಕ ಬೆಳವಣಿಗೆ, ಸಂಸ್ಕಾರ, ಸಮಾಲೋಚನೆಯ ಕ್ಷಮತೆಯೂ ಕೂಡ ಕಾರಣ ಆಗ್ತದೆ. ಮಕ್ಕಳ ಸಮಸ್ಯೆಗಳಿಗೆ ನಾವೇ ಕಾರಣ ಅಂತ ಅನ್ಕೋಬೇಕಾಗ್ತದೆ. ಆ ದೃಷ್ಟಿಯಿಂದ ಮಕ್ಕಳನ್ನು ಸರಿಯಾಗಿ ಬೆಳೆಸ್ಬೇಕಾದ್ರೆ ಸುಬೋಧ ಸಮಾಲೋಚನೆ ಬೇಕಾಗ್ತದೆ. ಅದಕ್ಕಾಗಿಯೇ ಬೇಕು ಡಾಕ್ಟರ್ ಗುರುರಾಜ್ ಪಾಟೀಲ್ ಅಂತಹ ಹಿರಿಯ ಸಮಾಲೋಚಕರು. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ದೇಹದ ಡಾಕ್ಟರ್ ಆಗಿದ್ದರು ಕೂಡ ಅವ್ರು ಪ್ರಾಕ್ಟೀಸ್ ಮಾಡೋದು ಭಾಳ ಕಡಿಮೆ. ಆದರೆ ಅವ್ರು ಮಾಡೋ ಪ್ರಾಕ್ಟೀಸ್ ಎಲ್ಲ ಮನಸ್ಸಿನ ಮೇಲೆ ಐತಿ ಭಾಳ. ಅಂದರೆ ಸಾವಿರಾರು ಕಡೆ ಹೋಗಿ ಲೆಕ್ಚರೇಟ್ ಕೊಟ್ಟಾರ ಅವರು. ಲಕ್ಷಾಂತರ ಒಂದು ಯುವಜನರಾಗಿರ್ಬೋದು ಅಂದರೆ ಅವರ ಮನಪರಿವರ್ತನೆ ಮಾಡ್ಯಾರ. ಹುಬ್ಬಳ್ಳಿ ಒಳಗೆ ಅವ್ರದ್ದು ಲೈಫ್ ಕ್ಲಿನಿಕ್ ಅದ. ಅಪಾಯಿಂಟ್ಮೆಂಟ್ ತೊಗೊಂಡು ಒಳಗೆ ಹೊಕ್ಕು ಅಂದರೆ ಸಮಾಧಾನ ಆಗಿ ನಕ್ಕೋತನ ಹೊರಗೆ ಬರೋದು ಗ್ಯಾರಂಟಿ. ಅಷ್ಟು ಗ್ಯಾರಂಟಿ ನಾವು ಕೊಡ್ತೀವಿ. ಅಂಥ ಒಂದು ಒಳ್ಳೆಯ ಡಾಕ್ಟರ್ ಅವರು. ಆಕಾಶವಾಣಿ ಅಂದರೆ ಭಾಳ ಪ್ರೀತಿ ನಮ್ಮ ಗುರುರಾಜ್ ಸರ್ಗೆ. ಮೊದಲಿಂದ ನಮ್ಮ ಸ್ನೇಹ ಇತ್ತು. ಹಿಂಗೆ ಮಾತಾಡ್ಕೋತಾ ಯುವಜನರ ಸವಾಲುಗಳು, ದಾಂಪತ್ಯದ ಸಮಸ್ಯೆಗಳು ಮತ್ತು ವ್ಯಕ್ತಿತ್ವ ವಿಕಸನ ಅಂತ ಚರ್ಚೆ ಮಾಡಿ ಅದೊಂದು ಪ್ರಸಾರ ಆಯಿತು. ಜನ ಭಾಳ ಇಷ್ಟಪಟ್ಟರು. ಆವಾಗ ಏನು ಮಾಡೋಣ ಅಂತ ವಿಚಾರ ಮಾಡಿದಾಗ ಹುಟ್ಟಿದ್ದ ಈ ಸುಬೋಧ ಸಮಾಲೋಚನೆ. ಜೊತೆಯಾದಂಥವರು ಸುಬೋಧ ಸಂಸ್ಥೆಯ ಶಶಿಕಾಂತ್ ಜಯಗಿರ್ದಾರ್ ಅವರು, ರಜನಿ ಮೇಡಮ್ ಇವೆಲ್ಲ ಕೂಡಿ ಒಂದು ಪ್ರಾಯೋಜನ ಮಾಡಲಿಕ್ಕೆ ಒಪ್ಪಿಕೊಂಡ್ರು. ಶುರುವಾಯಿತು, ಮುಂದೆ ಇತಿಹಾಸನೇ ಆಯಿತು. ಅದೇ ಸುಬೋಧ ಸಮಾಲೋಚನೆ ಶತಕವನ್ನು ದಾಟಿ ಈಗ 102ರತ್ತ ದಾಪುಗಾಲಿಟ್ಟಿದೆ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಇದಕ್ಕೆ ಕಾರಣೀಕರ್ತರಾಗಿರುವಂಥ ಹಿರಿಯ ಸಮಾಲೋಚಕರಾಗಿರುವಂಥ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ಸ್ವಾಗತ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸುಸ್ವಾಗತ. ನಮಸ್ಕಾರ ಚೋಳಿನ್ ಸಾಹೇಬ್ರ. ಈ ಶಬ್ದ ನೋಡ್ರಿ ಹೆಂಗದ ನಿಮ್ದು, ಸ್ವಾಗತ ಸುಸ್ವಾಗತ ಅನ್ನೋದನ್ನು ಎಲ್ಲರೂ ನಮ್ಮ ಕೇಳುಗರು ಆಸೆ ಪಟ್ಟು ಕೇಳ್ತಿರ್ತಾರೆ ಮತ್ತು ಅದನ್ನು ಹೇಳ್ತಿರ್ತಾರೆ. ಕೇಳುಗರೆ, ನಾವು 100 ಸಂಚಿಕೆಯನ್ನು ಮುಟ್ಟೀವಿ ಅನ್ನೋದು ನಮ್ಮ ಹಿರಿಮೆ. ಇದರೊಳಗೆ ಏನಿಲ್ಲ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ. ಬೇರೆ ಬೇರೆ ಕಡೆಯಿಂದ ನೀವು ಫೋನ್ ಮಾಡಿ, ಪತ್ರ ಬರೆದು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಿರಲ್ಲ, ನಾನು ಅದಕ್ಕೆ ಚಿರುಋಣಿ ಆಗಿನಿ. ಇದನ್ನು ಪ್ರತಿ ಸಲ ಹೇಳ್ತಿರ್ತೀನಿ, ಅದು ನನಗೆ ಪ್ರತಿ ವಾರ ಒಂದೊಂದು ವಿಷಯಕ್ಕೆ ಮೋಟಿವೇಟ್ ಮಾಡ್ತಿರ್ತದೆ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ನಾನು ಇದನ್ನು 100 ಮುಟ್ಟೋಕಿನ ಮೊದಲು ಏನು ಗುಡ್ಡ ಹತ್ತಿ ಇಳಿದೆ ಅನ್ನೋದನ್ನು ಸ್ವಲ್ಪ ಹೇಳಬೇಕು. ಯಾವಾಗೋ ಒಂದು 6-7 ವರ್ಷದಿಂದ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ ಯೋವಾಣಿಗೆ. ಇಲ್ಲಿ ಓದಿದಂಥ ಒಬ್ಬರು, ಅವ್ರ ನಂಬರ್ ನನ್ನ ಹತ್ರ ಇತ್ತು. ಅವರಿಗೆ ನಾನು ಆವಾಗಿವಾಗ ಒಂದು ಸಾರಿ ಫೋನ್ ಮಾಡಿ ನಾನಂದೆ, ನಮ್ಮ ಸುಬೋಧ ಕಲಿಕಾ ಕೇಂದ್ರದ ಒಂದು ವಿಷಯವನ್ನು ಯಾಕೆ ನಾನು ರೇಡಿಯೋ ಮುಖಾಂತರ ಮುಟ್ಟಿಸ್ಬಾರ್ದು ಅಂತ ಅಂದ್ಕೊಂಡು ಇಲ್ಲಿ ಫೋನ್ ಮಾಡಿದಾಗ ಫೋನ್ ಎತ್ತಿದವರು ನಾನು ರೀ, ಶರಣಬಸವ ಚೋಳಿನ್ ಅಂತ ಒಂದು ಧ್ವನಿ ಬಂತು. ಈ ಧ್ವನಿ ಎಲ್ಲೋ ಕೇಳಿನಿ ಕೇಳಿನಿ ಅಂತ ಅಂದ್ಕೊಂಡೆ. ಅಂದ ತಕ್ಷಣ ಅವರಂದರು, ಇಲ್ಲ ನಿಮಗೊಂದು ವಾಟ್ಸಪ್ನೊಳಗೆ ಒಂದು ಮಾಹಿತಿ ಕಳಿಸ್ತೀನಿ ಅಥವಾ ಡೇಟ್ ಕೊಡ್ತೀನಿ ಅಂತ ಏನೋ ಒಂದು ವಾಟ್ಸಪ್ ಒಳಗಡೆ ಅವರೊಂದು ಮಾಹಿತಿಯನ್ನು ನನಗೆ ಕಳಿಸಿದರು. ಕಳಿಸಿದ ತಕ್ಷಣ ನಾನು ವಾಟ್ಸಪ್ನೊಳಗಡೆ ಅವ್ರ ಮಾಹಿತಿ ನೋಡೋಕ್ಕಿಂತ ಮೊದಲು ಅವ್ರ ಡಿ ಪಿ ಒಳಗಿನ ಫೋಟೋ ನೋಡಿದೆ. ಅಯ್ಯೋ, ಇವ್ರು ನನಗೆ ಮೊದಲಿಂದ ಪರಿಚಯ ಅಂತ. ಪರಿಚಯ ಇದ್ದರು, ಆದರೆ ಇಂಥ ಒಂದು ಇಲ್ಲಿ ಕೆಲಸ ಮಾಡ್ತಾರೆ ಅಥವಾ ಹಿಂಗೆ ಈ ಒಂದು ಸ್ಥಾನಮಾನದೊಳಗಿದ್ದಾರಂತ ಗೊತ್ತಿರಲಿಲ್ಲ. ಆವಾಗ ನಾನು ಅವ್ರ ಜೊತೆ ಮಾತಾಡ್ತಾ ಇಲ್ಲ, ನಂದು ನಾವು ಒಂದು ಪ್ರೋಗ್ರಾಮ್ ಕೊಡಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಅವರಂದರು, ಬರ್ರಿ ಮಾತಾಡೋಣ ಅಂತ. ನಾನು ಹಂಗೆ ಸುಮ್ಮನೆ ಮಾತಾಡ್ಲಿಕ್ಕಂತ ಬಂದೆ, ನಾನು ಸೀದಾ ಹಿಡ್ಕೊಂಬಂದು ಸ್ಟುಡಿಯೋದಾಗ ಕೂಡಿಸಿ ಒಂದು ವಿಷಯದ ಮೇಲೆ ಚರ್ಚೆ ಮಾಡಿದರು. ಸೊ ಇಟ್ ವಾಸ್ ಭಾಳ ಚಂದನೂ ಬಂತು ಆ ಕಾರ್ಯಕ್ರಮ. ಆವಾಗ ಮಾತಾಡ್ತಾ ಮಾತಾಡ್ತಾ ನಮ್ಮ ಬಾಯಿಯೊಳಗೆ ಹುಟ್ಟುಕೊಂಡಿದ್ದು ಸುಬೋಧ ಕಲಿಕಾ ಕೇಂದ್ರದ ಸುಬೋಧ ಸಮಾಲೋಚನೆ ಅನ್ನುವಂಥ ಕಾರ್ಯಕ್ರಮ. ನಾವು 100 ದಾಟ್ತೀವಿ, ಇಷ್ಟು ಹೆಜ್ಜೆ ಇಟ್ಕೊಂಡು ಮುಂದೆ ಬರ್ತೀವಿ ಅಂತ ನನಗೆ ಪ್ರಾರಂಭ ಹಂತದೊಳಗೆ ಏನೂ ಗೊತ್ತಿರಲಿಲ್ಲ. ಏನಿತ್ತು ಅಂದರೆ ಒಂದು ಇದು ಯಾಕಂದರೆ ಪ್ರಾಯೋಜಿತ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಎಷ್ಟು ನಡೀತೀವಿ ಅಂತ ನನಗೆ ಗೊತ್ತಿತ್ತು. ಒಂದು 6 ವಾರ ಮಾಡ್ತೀವೋ 7 ವಾರ ಮಾಡ್ತೀವೋ ಇಷ್ಟು ಮಾಡಿ ನಾವು ಸರ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದು 6 ವಾರ ಆದ ಗತಿಸಿದಂಗೆ ನನಗೇನೋ ಒಂದು ಆಸಕ್ತಿ ಇತ್ತು, ಆದರೆ ನನಗೆ ಪತ್ರಗಳು ಬರೋದಾಗಲಿ ಅಥವಾ ಕರೆಗಳು ಬರೋದಾಗಲಿ, ಆಮೇಲೆ ಜನರ ಒಂದು ಪ್ರೀತಿ, ಅವರ ಒಂದು ಅಭಿಲಾಷೆ ಹೆಂಗಿತ್ತು ಅಂದರೆ ನನ್ನ ಕಾರ್ಯಕ್ರಮವನ್ನು ಮೆಚ್ಚುಗೆಯನ್ನು ಅವರೇನು ವ್ಯಕ್ತಪಡಿಸಿದ್ರಲ್ಲ ಅದು ಪ್ರತಿ ದಿವಸ ನನಗೆ ಬೆಳಿಲಿಕ್ಕೆ ಸಹಾಯ ಮಾಡಿತು. ನಾನಂದೆ ಈಗ ಇಷ್ಟು 3 ತಿಂಗಳಾಯಿತು, ಇನ್ನೊಂದು 3 ತಿಂಗಳು ಮಾಡಿದ್ರಾಯಿತು ಅಂಥೇಳಿ ಮತ್ತೊಂದು ಸ್ವಲ್ಪ ಪ್ರಾಯೋಜಿತ ಕಾರ್ಯಕ್ರಮ ಆಗಿರೋದ್ರಿಂದ ಮತ್ತೊಂದಿಷ್ಟು ಏನೋ ವಿಚಾರಗಳನ್ನು ಮಾಡಿ ಹಂಗೂ ಹಿಂಗೂ ಮತ್ತೆ ಮುಂದುವರಿಸಿದ್ವಿ. ಮುಂದುವರಿಸ್ತಾ ಬಂದಾಗ ಇದು 2 ವರ್ಷ ಹತ್ತಿರ ಬಂದೀವಿ. 100 ಕಾರ್ಯಕ್ರಮಗಳನ್ನು ಮಾಡೀವಿ ಅಂದ್ರೆ ಇನ್ನೊಂದು 5-6 ವಾರಗಳ ಮುಟ್ಬಿಟ್ರೆ 2 ವರ್ಷದ ಕಾರ್ಯಕ್ರಮ ಆಗಿಬಿಡ್ತದೆ. ಸೊ ಇದಕ್ಕೆಲ್ಲ ನಮ್ಮ ಕೇಳುಗರು ಇಷ್ಟು ಸಾಥ್ ಕೊಟ್ಟರು. ಅದ್ರ ಜೊತೆ ಜೊತೆಗೆ ಧಾರವಾಡ ರೇಡಿಯೋ ಸ್ಟೇಷನ್ನಿನ ಎಲ್ಲ ಸಿಬ್ಬಂದಿ ವರ್ಗ ನಗ್ನಗ್ತಾ ಮಾತಾಡಿಸ್ತಾರೆ, ಖುಷಿಯಿಂದ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಅದ್ರ ಜೊತೆಗೆ ನಮ್ಮ ಪರಂಪರೆ, ನಮ್ಮ ಈ ಒಂದು ಜರ್ನಿಯಲ್ಲಿ ಸಾಥ್ ಕೊಟ್ಟಂಥ ಎಲ್ಲ ಸಮಾಲೋಚಕರು, ಅವರು ರಜನಿ ದೀದಿ ಆಗಿರ್ಬೋದು, ಡಾಕ್ಟರ್ ಪಾಂಡುರಂಗಿ, ಮಹೇಶ್ ಮಾಶಾಳ್, ಆಕಾಂಕ್ಷಾ, ನಿವೇದಿತಾ, ಅನ್ಮೋಲ್ ಪಾಟೀಲ್, ಇವರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಶೋಭೆ ಕೊಟ್ಟರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ಬೋದು. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು, ಇಂಥ ಒಂದು ರೋಚಕವಾದ ಕತೆ ಕೇಳಿದ್ವಿ. ಈಗ ನಮ್ಮ ಕೇಳುಗರ ಕಥೆಯನ್ನು ಕೇಳೋಣ, ಯಾಕಂದರೆ ಭಾಳ ಉತ್ಸಾಹದಿಂದ ಕಾಯ್ತಿದ್ದಾರೆ. ಮೊದಲ ಕರೆ ತಗೋತಾ ಇದ್ದೀವಿ. ತೋಳ್ರಿ ನಮಸ್ಕಾರ. ಹೇಳಿ. ಸುಬೋಧ ಕಾರ್ಯಕ್ರಮ ಡೈಲಿ ಕೇಳ್ತಾ ಇದೀವಿ ಸರ್. ನೀವು ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಇದು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಬಿಳೆವಾಡ ಗ್ರಾಮ ಸರ. ಭಾಳ ಸಂತೋಷ. ಹೇಗೆ ನಿಮಗೆ ನಿಮ್ಮ ಜೀವನದೊಳಗೆ ಪರಿವರ್ತನೆ ಆಗಿದೆಯಾ? ಇದು ಮೊದಲೇ ಹೇಳ್ಬೇಕಂದ್ರೆ ನಮ್ದು ಬ್ಲ್ಯಾಂಡ್ ವೀಕ್ ಇದೆ, ನಾವು ಓದಿ ತಿಳ್ಕೊಲಿಕ್ಕೆ ಆಗಲ್ಲ, ಏನಾದರೂ ಇಂಥ ವಿಷಯ ಹೇಳ್ತಾರಲ್ಲ, ಇದು ಕೇಳಕ್ಕೆ ಭಾಳ ಒಳ್ಳೆಯದು. ಹಾಂ ಹೌದಲ್ಲ, ಡಾಕ್ಟರ್ ಗುರುರಾಜ್ ಪಾಟೀಲ್ ಇದ್ದಾರೆ ನೋಡ್ರಿ, ಅಂದರೆ ಮಾಹಿತಿ ಅಂದರು ಅದು ಭಾಳ, ಇವತ್ತು ಮಾಹಿತಿಯೇ ನಮಗೆ ಶಕ್ತಿ. ಹಾಂ, ಆ ಥರ ಮಾಹಿತಿಯನ್ನು ಗುರುರಾಜ್ ಸರ್ ಅಂತ ತೊಗೊಂಡ್ರಿ ನೀವು. ಥ್ಯಾಂಕ್ಸ್ ರೀ, ನೀವು ಹೇಳಿದ್ದಕ್ಕೆ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ನಿಮ್ಗೆ ಉಪಯೋಗ, ನಾವು ಯಾವ್ದೋ ಬುಕ್ ಓದ್ಬೇಕಂದ್ರೆ ನಮ್ಗೆ ಓದಿ ಹೇಳೋರಿಲ್ಲ, ನಮ್ಗೆ ಓದ್ಲಿಕ್ಕೆ ಆಗೋದಿಲ್ಲ ಇಂಥ ವಿಷಯ ಹೇಳ್ತಾರಲ್ಲ. ನಿಮ್ಗೆ ಶುಭವಾಗ್ಲಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ಕಾರ. ಸುಬೋಧ ಸಮಾಲೋಚನೆ ಶತಕದ ಸಂಭ್ರಮ, ಯಾರು ಮಾತಾಡೋದು? ವಿಜಯಕುಮಾರ್. ಬಸ್ಮೇರಿ ವಿಜಯಕುಮಾರ್, ಬಹಳ ಸಂತೋಷ. ನಮ್ಮ ನಿಯಮಿತ ಕೇಳುಗರು ನೀವು, ಸಾಕಷ್ಟು ಪತ್ರಗಳನ್ನು ಬರೀತೀರಿ, ನಿಮ್ಮಂತ ಕೇಳುಗರು ನಮ್ಮ ಆಸ್ತಿ. ಸುಬೋಧ ಸಮಾಲೋಚನೆ ನಾವು ಕಂಟಿನ್ಯೂ ತಪ್ಪದೆ ಕೇಳುತ್ತೇವೆ ಸರ್. ಬಹಳ ಚಂದ ಮೂಡಿ ಬರಕ್ತೈತಿ ರೀ, ಇದನ್ನ ನಿರಂತರವಾಗಿ ಪ್ರಸಾರ ಮಾಡಿದ್ರೆ ಬಹಳ ಚಲೋ ಆಗ್ತೈತೆ ಸರ್. ನಿರಂತರವಾಗಿ ನಡೆದ 2 ವರ್ಷ ಆಗ್ತಿ, ಇನ್ನೊಂದು 2 ವಾರ ಆದ್ರೆ. ನಮ್ಗೆ ಬಟ್ ಕೇಳ್ಬೇಕಾಗಿ ಬಹಳ ಖುಷಿ ತರ್ತೈತೆ ರೀ, ಎಲ್ಲ ಸಮಾಲೋಚನೆ ಬಹಳ ಚಂದ ತಿಳಿಸಿಕೊಡ್ತಾರೆ ಸರ್ ಗುರುರಾಜ್ ಪಾಟೀಲ್ ಸರ್ ಅವರು. ಹೌದು ಹೌದು, ಮಾತಾಡ್ತಾರೆ ನೋಡ್ರಿ. ಥ್ಯಾಂಕ್ ಯು ವಿಜಯ್ ಕುಮಾರ್ ಅವ್ರೆ. ಹ್ಞೂ, ಏನು ಪ್ರಶ್ನೆ ಇದೆ? ಏನು ಏನಿರ್ಲಿ ಸರ್, ನಿಮ್ಮ ಅವರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ನಾವು ಭಾಗಿ, ಧನ್ಯವಾದಗಳು. ಧನ್ಯವಾದಗಳು. ಸುಬೋಧ ಸಮಾಲೋಚನೆ ಶತಕ ಶತಕದ ಸಂಭ್ರಮ. ನಮಸ್ಕಾರ, ಹೇಳಿ ಸರ್. ಹಾವೇರಿಯಿಂದ ಸರ್. ಹಾ, ಬಹಳ ಸಂತೋಷ ರೀ, ನಿಮ್ ಧ್ವನಿ ಕೇಳಿದ್ವಿ. ನಾವು ರಿಟೈರ್ಡ್ ಶಿಕ್ಷಕರು ಸರ್. ಹಾ ನೋಡ್ರಿ, ನಿಮ್ ಧ್ವನಿ ಒಳಗ ಯೌವನ ಕಾಣಿಸದಲ್ರಿ, ವಯಸ್ಸಾದರಂತ ಅನ್ಸಂಗಿಲ್ಲ. ಶಿಕ್ಷಕರ ನೋಡ್ರಿ, ನೀವು ಬಹಳ ಹತ್ರ ಸುಬೋಧ ಸಮಾಲೋಚನೆ. ಬಹಳ ಸಂತೋಷ ಆಯ್ತು ನಮ್ಗೆ. ಹೆಂಗಂದ್ರೆ ಈಗ ಹೊಸದಾಗಿ ಒಂದು ರಾಜಮಹ ಸಿನಿಮಾ ಬಿಡುಗಡೆ ಆದಾಗ 100 ದಿನ ಓಡದ ಹೆಂಗ್ ಸಂಭ್ರಮ ಆಗತ್ತಲ್ಲ, ಸಂಭ್ರಮ ಆಗೈತಲ್ಲ ನನಗೆ. ಖಂಡಿತ ರೀ, ಹೌದು, ಅದ್ಭುತ. ಯಾಕಂದ್ರೆ ನಾನೊಬ್ಬ ಶಿಕ್ಷಕನಾಗಿ ಇಂತಹ ಮಾತುಗಳು ಬೇಕಾಗಿತ್ತು ಸರ್ ಎಲ್ಲರಿಗೂ. ಒಟ್ಟಲ್ಲಿ ಸಮಾಜೀವಿಯಾಗಿ ಮಾನವ ಅರ್ಥಪೂರ್ಣವಾದಂತ ಬದುಕನ್ನು ಕಳಿಬೇಕಾದ್ರೆ ಇಂತಹ ವಿಚಾರಗಳು ಹಿಣಿಮೆಗಳು ಅತ್ಯಂತ ಪ್ರಮುಖವಾಗಿದ್ದಾವೆ ಸರ್. ನಿಮ್ಮನ್ನ ನಾನು ಅತ್ಯಂತ ಉತ್ತಮವಾಗಿ ಧನ್ಯವಾದ ಹೇಳ್ತೇನೆ ಸರ್ ನಿಮಗೆಲ್ಲ. ಥ್ಯಾಂಕ್ ಯು ಸರ್, ಹಿಂಗೆ ನಮ್ಮ ಮೇಲೆ ಆಶೀರ್ವಾದ ಮಾಡ್ತಾ ಇರಿ. ಥ್ಯಾಂಕ್ ಯು. ಹೌದು ಸರ್, ಹೌದು ಸರ್, ಹೌದು ಸರ್. ಇದು ನಿರಂತರವಾಗಿ ಇರ್ಲಿ ಸರ್, ಆಮೇಲೆ ಸಮಯವನ್ನ ಚೇಂಜ್ ಮಾಡಿ ಸರ್. ಯಾರು ಶಿಕ್ಷಕರಾಗ್ಲಿ, ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೇಳಕ್ಕ ಕೆಲವು ಸಮಯಗಳನ್ನ ನಿಗದಿ ಮಾಡಿಕೊಂಡು ಮಾಡ್ಬೇಕು ಸರ್. ಆಯ್ತು ಆಯ್ತು, ನಿಮ್ಮ ಸಲಹೆ ಗಮನದಲ್ಲಿ ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ. ಎಂತ ಉತ್ಸಾಹ ನಮ್ಮ ಕೇಳುವುದರಲ್ಲಿ ಪಾಟೀಲ್ ಜಿ. ಸರ್ ಹೇಳಿ. ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನನ್ನ ಒಲಿಮೆಯ ಆಕಾಶವಾಣಿ ಧಾರವಾಡ ನಿಲಯಕ್ಕೆ ನೇಮಿತ ಕೇಳುವ ಉದಯ ಟೇಲರ್ ಸರ್ ಮಾತಾಡ್ತಾ ಇದ್ದಾರೆ. ಬಹಳ ಸಂತೋಷ ರೀ. ನಮಸ್ತೆ. ಆದ್ರೆ ಶುಭೋದಯ ಸಮಾಚಾರ ಬರಾಕತ್ತಿಂದ ಕೇಳಾಕತ್ತೇನೆ, ಪ್ರತಿ ವಾರನು ಕೇಳ್ತೇನೆ ಸರ. ಆದ್ರ ಮಕ್ಕಳಲ್ಲಿ ಬಹಳ ಅಭಿವೃದ್ಧಿ ಹೊಂದುವಂತ ಕಾರ್ಯಕ್ರಮ ಮಾಡಾತೀರಿ ಸರ್ ನೀವು. ಆಮ್ಯಾಗ ಗುರುರಾಜ್ ಸರ್ ಒಂದು ಎರಡ್ ಸಾವಿರ ಹೇಳ್ಬೇಕು ನಾವು. ಅದ್ರ ಜೊತೆಗೆ ಸೋಳಿನ್ ಸರ್ ಹೇಳ್ಬೇಕು, ಯಾಕಂದ್ರ ನಿಲಯ ನಿರ್ದೇಶಕರಾಗಿ ನೀವು ಪರಿವರ್ತನೆಗೊಂಡಿಂದ ಇಂತ ಕಾರ್ಯಕ್ರಮ ಮಾಡ್ತಿರಲ್ರಿ, ಅದು ಅಗ್ದಿ ಚಲೋ ಸರ್. ಇದ ನೋಡ್ರಿ, ಸು ಅಂದ್ರ ಸುಭದ್ರವಾಗಿ, ಭೂ ಅಂದ್ರ ಭಯ ದೂರ. ಈ ಹೇಳ್ತಿರ್ತೀರಲ್ರಿ ಸರ್, ನೀವು ಹೇಳಿದ್ದನ್ನ ನನ್ನ ಮಗಳ ಮುಂದೆ ಇಟ್ಕೊಂಡು ಕೇಳ್ತಿರ್ತಾಳ್ರಿ, ಆಗ ಅದನ್ನ ಹೇಳ್ಬಿಡ್ತಾ ಸರ್. ವೆರಿ ಗುಡ್, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ನಿಮ್ಮ ಮೆಚ್ಚುಗೆ ನಮಗೆ ಖುಷಿ ಕೊಡ್ತು, ಥ್ಯಾಂಕ್ ಯು ವೆರಿ ಮಚ್. ಬಹಳ ಸಂತೋಷ ರೀ, ನಿಮ್ಮ ಹೆಸರಿನೊಳಗೆ ಉದಯ ಇದೆ, ನಮಗೆ ಬಹಳ ಖುಷಿ ಆಯ್ತು. ಧನ್ಯವಾದಗಳು. ನಮಸ್ತೆ ಸರ್. ನಮಸ್ಕಾರ. ಸಾಕಷ್ಟು ಉತ್ಸಾಹ ಕಾಣ್ತಾ ಇದೆ ಗುರುರಾಜ್ ಅವರೇ, ನಿಮಗೆ ಅಭಿನಂದನೆಗಳು. ಹಲೋ, ನಮಸ್ಕಾರ ಸರ್. ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಅಮೃತ ತಾಲೂಕ್ ಅರಿಬೆಂಚಿಂದ ಸರ್. ನಾವು ಪ್ರತಿ ವಾರ ಕೇಳ್ತೀವಿ ಸರ್ ಗುರುರಾಜ್ ಪಾಟೀಲ್ ಅವ್ರದ್ದು, ಆಮೇಲೆ ನಡೆಸ್ಕೊಂಡ ಕಾರ್ಯಕ್ರಮ ತುಂಬಾ ಚಲೋ ಬರ್ತ ಸರ್. ನಮ್ಗೆ ಲೈನ್ ಹಾಕಿ ಸಿಗ್ತಾ ಸರ್, ಇವತ್ತು ಸಿಕ್ಕಿದ್ದು ಬಹಳ ಖುಷಿ ಆಗ್ತದೆ. ನಿಮಗೂ ಕೂಡ ಈ ಸಂಭ್ರಮದೊಳಗೆ ಭಾಗಿಯಾಗ್ಲಿಕ್ಕೆ ಬಹಳ ಸಂತೋಷ ಆಯ್ತು ಅಲ್ಲ? ಹೌದು ಸರ್, ಹೌದು ಸರ್. ಬಹಳ ನಾವು ಮೊದಲಿಂದ ಕೇಳ್ತಾ ರೇಡಿಯೋ ಕೇಳ್ತಾ ಇದ್ದೀವಿ ಸರ್. ಅವಾಗ ಪರಸ್ಪರಕ್ಕ ಎಲ್ಲ ಪತ್ರ ಬರ್ತಿದ್ವಿ ಸರ್, ನಾ ಕುಕುಮಿನ್ ಅಂತ ಹೇಳಿ. ಈಗ ಸ್ವಲ್ಪ ಬರೆಯಕ್ಕ ಆಗ್ತಾ ಇಲ್ಲ ಸರ್. ಇಲ್ಲಿ ಒಂದು ನೋಡ್ರಿ, ಒಂದು ಸಂದರ್ಶನ ಇದು ನೂರ್ ಒಂದು ಸಂಚಿಕೆ ಆಗ್ತದೆ ಅಂದ್ರೆ ನಿಮ್ಗೆ ಏನ್ ಅನಿಸ್ತದ? ಬಹಳ ಸಂಭ್ರಮ ಆಗ್ತದೆ ಸರ್, ಖುಷಿ ಆಗ್ತದೆ. ಬಹಳ ಸಂತೋಷ. ಹೀಗೆ ನಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ರೆ, ಬೇರೆ ಬೇರೆ ಕಾರ್ಯಕ್ರಮಗಳು ಸಾಕಷ್ಟು ಇದೆ, ಕೇಳಿ. ಶುಭ ಆಗ್ಲಿ ಸರ್. ಗುರುರಾಜ್ ಪಾಟೀಲ್ ಅವ್ರದ್ದು ನಮ್ ಮೊಬೈಲ್ ನಂಬರ್ ಬೇಕಾ ಸರ್? ಮೊಬೈಲ್ ನಂಬರ್ ಹೇಳಿದ ಎಷ್ಟೋ ಸರ್ ಹೇಳಿದ್ದಾರೆ, ಕೊನೆಗೆ ಹೇಳ್ತಾರೆ, ನೋಟ್ ಮಾಡ್ಕೊಳ್ತೀವಿ. ಧನ್ಯವಾದ, ಧನ್ಯವಾದಗಳು. ಶುಭೋದಯ ಸಮಾಲೋಚನೆಗೆ ಶತಕದ ಸಂಭ್ರಮ ಅಭಿನಂದನೆಗಳು ತಮಗೆ. ಕೇಳುಗರೆ ಹೇಳಿ, ಎಲ್ಲಿಂದ? ಎಸ್ ಜಿ ಭೂತಿ ಅಂತ ಹೇಳಿ, ಸಾಧನಕೇರಿಯಿಂದ. ನಮ್ ಹೇಳ್ರಿ, ಸಾಧನಕೇರಿ ಅಗ್ರಿ ಯೂನಿವರ್ಸಿಟಿ ಸ್ಟಾಫ್, ಬೇಂದ್ರೆ ನಾಡಿನವರು. ಅಗ್ರಿ ಯೂನಿವರ್ಸಿಟಿ ಸ್ಟಾಫ್. ಓಕೆ, ದರ ಬೇಂದ್ರೆ ಅವರ ನಾಡಿನವರು ತಾವು ಅಲ್ಲ? ಹೌದೌದು. ಬೇಂದ್ರೆ ಅವರ ನಾಲ್ಕು ತಂತಿಗೆ ಈಗ 50 ವರ್ಷ ಆಗ್ತಾ ಇದೆ. ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಸಮಾಲೋಚನೆ ಬಹಳ ಪ್ರೀತಿಯಿಂದ ಕೇಳ್ತೇನೆ ರೀ, ನಾನು ರೆಗ್ಯುಲರ್ ಆಗಿ ಕೇಳ್ತಾ ಇದ್ದೀನಿ. ಈಗೇನ್ ನೂರ ಶತಕ ಸಂಭ್ರಮ ಏನೈತಲ್ಲ, ಅದ್ರೊಳಗೆ ನಾನು ಭಾಗಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ಇದು ಇನ್ನು ಕಂಟಿನ್ಯೂ ಆಗ್ಲಿ ಸರ್, ಇದು ನಿಲ್ಲೋದು ಬೇಡ. ಹಾರೈಕೆಗಳು ಬಹಳ ಚಂದ ಬರ್ತದ, ಬಹಳ ಚಂದ ಬರ್ತದ, ಇದು ಕಂಟಿನ್ಯೂ ಆಗ್ಲಿ, ಯಾವಾಗ ನಿಲ್ಲೋದು ಬೇಡ ಅಂತ. ಆಗ್ಲಿ ಆಗ್ಲಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಗುರುರಾಜ್ ಪಾಟೀಲ್ ಸರ್ ಬಗ್ಗೆ ಏನಾದ್ರು ಹೇಳ್ತೀರಾ? ಅಲ್ಲ, ನೂರ ಅಲ್ಲ ಸಾವಿರ ಆಗ್ಲಿ ಅಂತ ನನ್ನ. ಓಕೆ, ಥ್ಯಾಂಕ್ ಯು ಸರ್, ಪ್ರತಿಕ್ರಿಯೆಗೆ ಧನ್ಯವಾದಗಳು. ಹಲೋ, ನಮಸ್ಕಾರ. ಸುಬೋಧ ಸಮಾಲೋಚನೆಗೆ ನೂರು ಹೇಳಿ. ರೇಡಿಯೋ ಸ್ವಲ್ಪ ದೂರ ಇಡ್ರಿ, ಹಾ ಮಾತಾಡಿ. ಸರ್, ಇದು ಕಾರ್ಯಕ್ರಮ ಬಹಳ ಚಲೋ ಐತ್ರಿ ಇದು. ನಾವು ಮುದ್ದೇಬಿಳ ತಾಲೂಕು ಗೋನಾಳಿಂದ ಮಾತಾಡೋದು. ಗೋನಾಳ, ಗೋನಾಳಿಂದ ಸಿದ್ದೇಸ್ವಾಮಿಗಳು ಅಂತ ಮಾತಾಡೋದು. ಸಿದ್ದೇಸ್ವಾಮೀಜಿ ಹೇಳಿ. ಹಾ, ನಾವೆಲ್ಲ ನಿಮಗೆ ಈ ಕಾರ್ಯಕ್ರಮ ಕೇಳ್ತೀವಿ, ಎಲ್ಲಾ ಕಾರ್ಯಕ್ರಮಕ್ಕಿಂತ ಇದು ಒಂದು ಮಾತ್ರ ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಗಿದ್ರೆ. ಓ ಗ್ರೇಟ್ ನೋಡ್ರಿ, ಇವತ್ತು ಅಂದ್ರೆ ಈ ಸಾಮಾಜಿಕ ಜಾಲತಾಣದೊಳಗೆ ಎಲ್ಲ ತಿನ್ಬೇಡ ಅಂತ ಹೇಳಿದ್ರೆ, ಅಲ್ಲಿ ಮಠಕ್ಕೆ ಹೋಗಿದ್ರಂತ ರಾಮಕೃಷ್ಣ ಅವ್ರ ಕಥೆಗೆ ಬರ್ತದ ಒಮ್ಮೆ. ರಾಮಕೃಷ್ಣ ಅವ್ರ ಮಠದಾಗ ಅವ್ ಬೆಲ್ಲ ಪೆಂಟಿನ ಇಟ್ಟಿದ್ರಂತ. ಅವತ್ತ ತಾಯಿ ಮಗನ ಕರ್ಕೊಂಡು ಹೋದಾಗ ಆ ಬೆಲ್ಲ ಪೆಂಟಿ ತಿಂತಾನ್ರಿ, ಬಹಳ ತಿಂತಾನ್ರಿ ನಮ್ಮ ಹುಡುಗ ಬೆಲ್ಲ ಪೆಂಟಿ ಅಂದ್ರೆ ಬೆಲ್ಲ ಅಂದ್ರೆ ಅವ್ರ ರಾಮಕೃಷ್ಣ ಅವ್ರು ಹೇಳಿದ್ರಂತ. ಇನ್ನೊಂದ್ ಬರ್ರಿ ಅವ, ಯಾಕಂದ್ರೆ ಅವ್ರ ಮಠದಾಗ ಒಟ್ಟಿದ್ದು ಅಂತ ಅವ್ ಬೆಲ್ಲ ಪೆಂಟಿ. ಆ ಕಾರಣಕ್ಕಾಗಿ ಅವತ್ ಹೇಳಿಲ್ಲಂತ ಅದು ಕುತ್ತರ ಅವರು. ಈಗ ಎರಡ್ ಮೂರ್ ಸಲ ಬಂದಾಗ ಇನ್ನ ಕಡಿವರೆಗಿನ ಇನ್ನ ಒಂದು ಪ್ಯಾಂಟ್ ಉಳಿದಿಕ್ತಂತ್ರಿ ಅದ್ ಬೆಲ್ಲದ್ದು, ಅದಕ್ಕದು ಹೋಗುತ್ತನ ಅದನ್ನ ಹೇಳಿಲ್ಲಂತ ಅವ್ರು. ಮತ್ ಇನ್ನೊಂದ್ ಆರವ ಮಗನ ಕರ್ಕೊಂಡು ಮತ್ತ ಮೂರನೇ ಸಲ ಹೋದಾಗ ಅವ್ ಏನು ಇದ್ದಿದ್ದಿಲ್ಲಂತ. ಯಾಕ್ರಿ ಬುದ್ಧಿ ಹಿಂಗ್ ಹೇಳಿದ್ರಿ ಎಲ್ಲ ಅಂದ್ರೆ, ನೋಡವ ನನ್ ಮಠದಾಗ ಬೆಲ್ಲದ ಪ್ಯಾಂಟ್ ಇದ್ದು ನಾನ ಬೆಲ್ಲ ತಿಂದಿಲ್ಲ ಅಂತಂದ್ರಾಗ ಅಲ್ಲಿ ಅದಾವಲ್ರಿ ಅಂತ ಹೇಳ್ತಾನ. ಅದಕ್ಕ ಇಂತಹ ಸಂದರ್ಭದೊಳಗ ಬುದ್ಧಿ ಮಾತು ಹುಡುಗರಿಗೆ, ಈಗ ಈ ಕಲಿಕಾಲದಂಕರು ಮೊಬೈಲ್ ಅಂತಂಕರು ಈ ಯುಗದೊಳಗ ಇದು ಏನ್ ಹೇಳಿದ ನಮ್ಗೆ ಬಹಳ ಸಂತೋಷ ಆಗ್ಯದ ಅವ್ರ ಪಾಟೀಲ್ ಸಾಹೇಬ್ ಪ್ರತಿಯೊಬ್ಬರಿಗೂ ಇದು ನಮ್ಗ ಸಹಾಯ ಆಕದ ಹುಡುಗರಿಗೂ ಸಹಾಯ ದಿನನಿತ್ಯ ನಾವು ಕೇಳಿಸ್ತೀನಿ ಇದನ್ನ ಬರಬ್ಬರಿ ಯಾಕಂತಂದ್ರೆ 65ರಿಂದ ನಾನು ರೇಡಿಯೋ ಕೇಳ್ತಾ ಬಂದೀವಿ ಧಾರವಾಡ ಕೇಂದ್ರ ಅದ್ರಾಗ ಚೋಳಿನ್ ಸಾಹೇಬ್ರು ಈಗ ನಾವು ಹಿಮಂತ್ ಅವ್ರು ಬೆಳ್ಳಿ ಅಂತಿದ್ರು ಅಕ್ಕಮ್ಮ ಅಂತಿದ್ರು ಸತ್ಯಮ್ಮ ಅಂತಿದ್ರು ಅವ್ರ ಆ ಕಾಲದಾಗ ಅವ್ರೆಲ್ಲರೂ ಕೇಳ್ಕೊತ ಬಂದಿನಿ ಅಲ್ಲಿಂದ ನಿಮ್ಮ ರೇಡಿಯೋ ಅಂತಂದ್ರೆ ನನಗೆ ಅಗದಿ ಪ್ರಾಣ ಬಹಳ ಸಂತೋಷ ರೀ ಅಭಿನಂದನೆಗಳು ಕರೆ ಮಾಡೋದಕ್ಕೆ ಇಂಥ ಕಾರ್ಯಕ್ರಮ ಸಾವಿರ ಅಲ್ರಿ ಇದು ಕೋಟಿ ಆದ್ರೂ ನನಗೆ ಬಹಳ ಮನಸ್ಸಿಗೆ ಇಂಟ್ರೆಸ್ಟ್ ಅನಿಸ್ತದ ಅಂತ ಹೇಳಿ ತಮ್ಮಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಋಣಿ ಥ್ಯಾಂಕ್ ಯು ನಮಸ್ಕಾರ ಗುರುರಾಜ್ ಪಾಟೀಲ್ ಅವರೇ ಮೂರು ಎಷ್ಟು ಬಹಳ ಜನ ಎಷ್ಟು ವೇಟ್ ಮಾಡ್ತಾ ಇದ್ದಾರೆ ಎಷ್ಟು ಪ್ರೀತಿಯಿಂದ ಕಾಯ್ತಾ ಇದ್ದಾರೆ ಕರೆಗಳಿಗೋಸ್ಕರ ಹಲೋ ಸರ್ ನಮಸ್ತೆ ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್ ನಾವು ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕು ಇಜೇರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ ಹೇಳಿ ಕಲಬುರಗಿ ಜಿಲ್ಲೆ ನೋಡ್ರಿ ಅಲ್ಲಿಂದ ಮಾಡ್ತಾ ಇದ್ದಾರೆ ಹೇಳಿ ಸಾಜನ್ ಪಟೇಲ್ ಅವರೇ ಸರ್ ನಮಸ್ಕಾರ ನಮಸ್ಕಾರ ಗುರುರಾಜ್ ಪಾಟೀಲ್ ಸರ್ಗು ಮತ್ತೆ ಶರಣ್ ಶರಣ್ ಸರ್ಗು ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನೀವು ನಡೆಸ್ಕೊಡುವಂತ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತೆ ಅದು ನಮ್ಗೆ ಇಷ್ಟ ಆಗಿದೆ ಆಮೇಲೆ ನಾವು ಪ್ರತಿ ಬುಧವಾರ ಮತ್ತೆ ಶನಿವಾರ ನೀವು ನಡೆಸ್ಕೊಡ್ತಿರಲ್ಲ ಆ ಕಾರ್ಯಕ್ರಮ ನನ್ಗೆ ಏನಿಷ್ಟ ಅಂದ್ರೆ ಕೊನೆಗೆ ಒಂದ್ ಪ್ರಶ್ನೆ ಕೇಳ್ತಿರಲ್ಲ ಮಕ್ಕಳಿಗೆ ಅದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಆಚಾ ಪ್ರಶ್ನೆ ಇರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಈಗಿನ ಒಂದು ಕಾಲದಲ್ಲಿ ಈಗ ಟಿವಿ ಮೊಬೈಲ್ ಇರೋದ್ರಿಂದ ಈಗಿನ ಮಕ್ಕಳಿಗೆ ತಂತ್ರಜ್ಞಾನವೇ ಹೆಚ್ಚಾಗಿದೆ ಹಾಗಾಗಿ ಇಂತ ಕಾರ್ಯಕ್ರಮಗಳು ಇನ್ನೂ ಉತ್ತಮವಾಗಿ ಇನ್ನೂ ಬಹಳಷ್ಟು ಬರಲಿ ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತೀವಿ ಆಕಾಶವಾಣಿ ನಿಲಯದಿಂದ ಥ್ಯಾಂಕ್ ಯು ಖಂಡಿತ ನಾವು ನೀಡ್ತೇವೆ ನಿಮಗೆ ಶುಭವಾಗಲಿ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಅಭಿನಂದನೆಗಳು ಹಲೋ ನಮಸ್ಕಾರ ಸುಬೋಧ ಸಮಾಲೋಚನೆಗೆ ನೂರು ಹೇಳಿ ಹಲೋ ನಮಸ್ಕಾರ ಸರ್ ಹಾಂ ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಕುಸ್ತಿನಿ ಪಾಲಕ್ ಸರ್ ಮಾತಾಡೋದು ಹಾಂ ಹಾಂ ಹಾಂ ನೋಡ್ರಿ ತುಂಬಾ ದೂರದಿಂದ ಮಾಡ್ತಾ ಇದ್ರಿ ಹೇಳ್ರಿ ಸರ್ ಒಂದ್ ಸರ್ ನಮಸ್ತೆ ಸರ್ ಗುರುರಾಜ್ ಸರ್ಗೆ ನಮಸ್ತೆ ನಮಸ್ಕಾರ ನಮಸ್ಕಾರ ರೀ ಇಂದ ಕಥೆ ಕೇಳಾನು ಬರ್ರಿ ಅಂತ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಅದು ಒಳ್ಳೆ ಕಾರ್ಯಕ್ರಮ ಇದು ಒಳ್ಳೆ ಕಾರ್ಯಕ್ರಮ ಸರ್ ಥ್ಯಾಂಕ್ ಯು ರೀ ನಮ್ಮ ಚರಣ್ ಬಸವ ಸೋಳಿನ್ ಅವರು ಭಾರಿ ನಡೆಸಿಕೊಡ್ತಾರ ಸರ್ ಹೌದು ಅವರು ಅಲ್ಲ ಅಲ್ಲ ಆಗ ಶರಣಪ್ಪನವ್ರ ಅಲ್ಲ ಅವ್ರು ಕಲಬುರಗಿ ಶರಣಪ್ಪನವ್ರ ಅವ್ರು ನೋಡ್ರಿ ಅವ್ರು ಅಲ್ಲ ಇಲ್ಲೇ ನಾವು ಗಜೇಂದ್ರಗಡಲ್ಲಿದ್ದ ನಾವು 20 ಕಿಲೋಮೀಟರ್ ನಾಗ ಇದೀವಿ ಸರ್ ಅವ್ರ ಊರು ನಮ್ಮ ಊರ ಹೆಸರು ಗೊತ್ತಾ ನಿಮಗೆ ಬಹಳ ಸಂತೋಷ ನಾವು ಶಾಖಪ್ಪರು ಅಂತ ಸರ್ ಬಹಳ ಸಂತೋಷ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ನಾವು 82ರಲ್ಲಿಂದ ರೇಡಿಯೋ ಕೇಳ್ತೀವಿ ಸರ್ ಓಕೆ ಹೂನ್ ಸರ್ ಇಂದ ಬಾಗಲಕೋಟೆಗೆ ಹೋಗಿ ಬಂದಿದ್ರಿ ಸರ್ ಕತಿ ಕೇಳನ್ ಬರಿ ಕಾರ್ಯಕ್ರಮ ಅಂತ ಇತ್ತಲ್ಲ ಹೌದು ಹೌದು ಬಂದಿದ್ರಿ ಹೋಗಿ ಎಲ್ಲ ಕತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದೀವಿ ಅದಕ್ಕೆ ನಮ್ಮ ಈ ಒಳ್ಳೆ ನಾನು ಆಕಳ ಹೇಳ್ತಿರ್ತೀನಲ್ಲ ನಿಮ್ ಕತಿ ಕೇಳ್ಕೇಂತ ಹೇಳ್ತೀನಿ ಸರ್ ನಾನು ಬಹಳ ನಿಮ್ಮ ಒಂದು ಅಲ್ಲಿ ನೋಡಿ ಸಂಭ್ರಮ ಇದೆ ನೋಡ್ರಿ ನೀವು ಅಂದ್ರೆ ಈ ಸಂಭ್ರಮದೊಳಗೆ ಇಷ್ಟು ಭಾಗಿಯಾಗಿರೋದು ನಮ್ಗೆ ಗೊತ್ತಾಯ್ತು ಥ್ಯಾಂಕ್ ಯು ನಮಸ್ಕಾರ ಧನ್ಯವಾದ ರೀ ಹೈನ್ಗಾರಿಕೆ ಸರ್ ಹೈನ್ಗಾರಿಕೆ ಸರ್ ಶುಭವಾಗಲ್ರಿ ಬಹಳ ಸಂತೋಷ ರೀ ಬಹಳ ಸಂತೋಷ ಹಿಂಡಿಕೆ ಅಂತ ನಾವು ಕಟ್ಟಿ ಕೇಳ್ತಿರ್ತೀವಿ ನಮ್ಮ ಹೆಂಡತಿಗೆ ಒಂದು ರೇಡಿಯೋ ನನಗೊಂದು ರೇಡಿಯೋ ಎರಡು ರೇಡಿಯೋ ಅದಾವ ನಮ್ಮ ಮನೆ ಗೋಮಾತೆ ಸೇವೆ ಮಾಡ್ತಾ ಇದ್ದಾರೆ ಗೋಮಾತೆಗೆ ಒಂದೆರಡು ರೇಡಿಯೋ ಥ್ಯಾಂಕ್ ಯು ನಮಸ್ಕಾರ ಅಭಿನಂದನೆಗಳು ಸರ್ ನಮಸ್ತೆ ಅಭಿನಂದನೆಗಳು ಸುಬೋಧ ಸಮಾಲೋಚನೆ ನೂರು ಶತಕ ಹೇಳಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡ್ ತಾಲೂಕು ರಾಜೀಜಿರಳ್ಳಿ ಅಂತ ಸರ್ ನೋಡ್ರಿ ಬಹಳ ಸಂತೋಷ ದೂರದಿಂದ ಮಾಡ್ತಾ ಇದ್ದೀರಿ ಕಾರ್ಯಕ್ರಮ ಕೇಳ್ತಾ ಇದ್ರಿ ಎಷ್ಟು ಕಾರ್ಯಕ್ರಮ ಕೇಳಿದ್ರಿ ಸುಬೋಧ ಸುಬೋಧ ಅಂದಾಜು ಒಂದು ವಾರಕ್ಕೆ ವಾರಕ್ಕೆ ಕೇಳ್ತಾ ಇರ್ತೀವಿ ಸರ್ ನಾವು ಕೇಳಿದಿರಿ ಎರಡು ವರ್ಷ ಆಗ್ತಾ ಬಂತು ಕಾರ್ಯಕ್ರಮ ಮಾಡ್ತಾ ನಮ್ಮ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಇನ್ನೂ ಹುಡುಗಾದಂಗೆ ಆಗ್ಯಾರ ಈಗ ಅವ್ರಿ ಕಾರ್ಯಕ್ರಮ ಮುಗಿದ ಮೇಲೆ ಹೇಳ್ರಿ ಆಗ್ಯಾರ ಅವ್ರು ಹಲೋ ನಿಮ್ ಮಾತು ಕೇಳಿಸ್ತಾ ಇಲ್ಲ ಹೇಳಿ ಚೆನ್ನಾಗಿ ಮೂಡಿ ಬರ್ತದ ಥ್ಯಾಂಕ್ ಯು ವೆರಿ ಮಚ್ ಅದು ಕಡಿತ ಆಗ್ತಾ ಇದೆ ಕಾಣುತ್ತೆ ಅಲ್ಲೇನು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಆದರೂ ನಿಮ್ಮ ಒಂದು ಪ್ರೀತಿಗೆ ವಿಶ್ವಾಸಕ್ಕೆ ಧನ್ಯವಾದಗಳು ನಮಸ್ಕಾರ ಹಲೋ ನಮಸ್ಕಾರ ಹಲೋ ನಾ ಧ್ರುವ ಅನ್ನಸಾಗಲ್ಲ ಸರ್ ಬಾಗಲಕೋಟೆ ಮಾತಾಡ್ಕೊಳ್ತೀನಿ ಸಾಹೇಬ್ರೆ ಬಹಳ ಸಂತೋಷ ಸರ್ ನಮಸ್ಕಾರ ಬಾಗಲಕೋಟೆ ಬ್ಲೈಂಡ್ ಇದ್ದೀನಿ 75 ಇಯರ್ಸ್ ಓಲ್ಡ್. ಆದ್ರೆ ಎಂ ಎ ಮಾಡ್ಕೊಂಡು, ಬ್ಲೈಂಡ್ ಇದ್ರು ಎಂ ಎ ಮಾಡ್ಕೊಂಡಿ ನಾನು. ಎಂ ಎ ವಿತ್ ಹಿಸ್ಟ್ರಿ ಆಗಿದೆ. ಫುಡ್ ಇನ್ಸ್ಪೆಕ್ಟರ್ ಅಂತ ಹೇಳಿ ನೌಕರಿ ಮಾಡಿನಿ ಸರ್. ಎಲ್ಲ ನಾವು ಎಲ್ಲ ಇಂಡಿಪೆಂಡೆಂಟ್ ಬ್ಲೈಂಡ್ ಇದ್ರು ಯಾವ್ದು ಹಿಸ್ತ್ರಿ ನಾನೇ ಸ್ವಂತ ಮಾಡ್ಕೋತೀನಿ, ಅಡಿಗೆ ಮಾಡ್ಕೋತೀನಿ, ಎಲ್ಲ ನಾನೇ ಸ್ವಂತ ಮಾಡ್ಕೋತೀನಿ, ಹಿಸ್ತ್ರಿ ಎಲ್ಲ ಮಾಡ್ಕೋತೀನಿ. ಇಂಡಿಪೆಂಡೆಂಟ್ ಐ ಎಮ್ ಇಂಡಿಪೆಂಡೆಂಟ್. ಕಾರ್ಯಕ್ರಮ ಕೇಳಿದ್ರು ಇದು ಧೈರ್ಯ ತಡಿಬೇಡ ಅಂತ ಹೇಳ್ತೀನಿ. ಆಮೇಲೆ ಗುರು ಪಾಟೀಲ್ ಸರ್, ನಿಮ್ದು ರೆಗ್ಯುಲರ್ ನಾ ಕೇಳ್ತಿರ್ತೀನಿ. ಧನ್ಯವಾದ. ತಮ್ಮ ಹಿತಸಂಚಲನ ಬಾಳ ಚಲೋ ಇರ್ತದೆ. ಚಿಲ್ಡ್ರನ್ ಆಗ್ಲಿ, ಸಣ್ಣ ಹುಡುಗ ದೊಡ್ಡವ್ರ ಸಣ್ಣ ಹುಡುಗಿಕೊಂಡು ಓಲ್ಡ್ ಏಜ್ ಆದವ್ರು ಸಹಿತ ತಾವು ಇದನ್ ಮಾಡ್ತೀರಿ. ರೆಗ್ಯುಲರ್ 7:15 ಮಾರ್ನಿಂಗ್ ಬರ್ತದಲ್ಲ, ಎಲ್ಲಾ ಬಿಟ್ಟು ಆ ಪ್ರೋಗ್ರಾಮ್ ಕೇಳ್ತೀನಿ ಸರ್. ತಮ್ದು ಥ್ಯಾಂಕ್ ಯು ವೆರಿ ಮಚ್ ಹೇಳಿ ಕಾಡ್ತೀನಿ ಸರ್. ತಮಗ್ ಸ್ಫೂರ್ತಿದಾಯಕ ಆಗ್ತದೆ. ನಾವ್ ಅದಕ್ಕೆ ನಾನು ಎಂದು ತಮ್ಮಂತವ್ರಿಗೆಲ್ಲ ಧೈರ್ಯ ಕೇಳಿ ಕೇಳಿ ನಂದು ಧೈರ್ಯ ಕಳ್ಕೊಂಡೇ ಇಲ್ಲ. ನಾನು ಸಣ್ಣವಿದ್ದಾಗ ನಾ ಬ್ಲೈಂಡ್ ಕಂಪ್ಲೀಟ್ ಬ್ಲೈಂಡ್ ಆಗಿಬಿಟ್ಟೆ. ಆದ್ರೂ ಧೈರ್ಯ ಕಳೆದ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡೆ, ಫೋರ್ಟ್ ಇನ್ಸ್ಪೆಕ್ಟರ್ ನೌಕರಿ ಮಾಡಿದೆ, ಎಲ್ಲ ಮಾಡಿ. ಅದಕ್ಕೆ ನಾ ಎಲ್ಲರಿಗೂ ನಿಮ್ ಮಾತು ಕೇಳ್ತಾ ಇದ್ರೆ, ಈಗ ನೀವು ನಮಗ್ ಸ್ಫೂರ್ತಿ. ಚುಳಿನಕರ್ ದತ್ತಕ್ ಪುತ್ರ ಅವರು, ನಮ್ಮ ಆಕಾಶವಾಣಿ ಧಾರವಾಡದ ಕಾಯಿ ಇರ್ತಾರೆ ಸರ್ ಅವರು. ಚುಳಿನ ಹೆಡ್ ಈಗ ಹೆಡ್ ಆಗ್ಯಾರ, ಈಗ ಬಸ್ಸು ಬೇವ್ರ ಗಿಡದ ರಿಟೈರ್ಡ್ ಆದ್ರು. ನಾ 1956 ಹಿಡಿದ ನಾ ಹುಟ್ಟಿದಾಗ ಹಿಡಿದ ಕಾರ್ಯಕ್ರಮ ಕೇಳ್ಕತ್ತೀನಿ ಸರ್, ಧಾರವಾಡ ಆಕಾಶವಾಣಿ ಧಾರವಾಡ. ಆಮೇಲೆ 77 ಇಸ್ವಾಗ ಎಫ್ ಎಂ ಬ್ಯಾಂಡ್ ಶುರು ಆತ ಸರ್. ನೋಡಿ ಗುರುರಾಜರ್, ಇವರು ನಮ್ಮ ಥ್ಯಾಂಕ್ ಯು, ಇಂತ ಹಿರಿಯರು ನಮ್ಮ ಆಸ್ತಿ. ನೀವು ನಮ್ಮ ರೇಡಿಯೋ ಸ್ಟೇಷನ್ ಆಸ್ತಿ. ಥ್ಯಾಂಕ್ ಯು, ಧನ್ಯವಾದ. ಶುಭ ಆಗ್ಲಿ. ನಮಸ್ಕಾರ. ನಮಸ್ಕಾರ ಸರ್. ಹಲೋ, ನಮಸ್ಕಾರ. ನಮಸ್ಕಾರ. ಶುಭದ ಸಮಾಲೋಚನೆ 100 ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ಬಹಳ ಖುಷಿ ಆಯ್ತು. ಹೇಳಿ, ನಿಮ್ಮ ಹೆಸರೇನು? ನನ್ನ ಹೆಸರು ಜಗದೀಶ್ ನೂರಿನ್ ಅವರು ಅಂತ ಹೇಳಿ ಸರ್. ಎಲ್ಲಿಂದ? ಯಾದಗಿರಿ ಸರ್. ಓ ಗುಡ್. ಹೇಳಿ ಜಗದೀಶ್ ಅವರೇ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಬರ್ತದೆ ಸರ್. ಧನ್ಯವಾದಗಳ್ರಿ. ಮಕ್ಕಳಿಗೆ ಪಾಠ ಮಾಡ್ತಾ ಇಲ್ಲ, ನೀವು ದೊಡ್ಡವ್ರಿಗೆ ಪಾಠ ಮಾಡ್ತೀರ ಅಂತ ದೊಡ್ಡ ಖುಷಿ ನನಗೆ. ಹೌದು, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವ್ರ ಮಕ್ಕಳು ಕರ್ಕೊಂಡ್ ಬಂದ್ರೆ ಮಕ್ಕಳು ಹೊರಗೆ ಕೊಡಿಸ್ತಾರೆ, ಪಾಲಕರ ಒಳಗೆ ಕರೀತಾರೆ. ಹೇಳ್ರಿ ಹೇಳ್ರಿ ಜಗದೀಶ್ ಅವರೇ. ಮಕ್ಕಳೇ ಅಲ್ಲ ಸರ್ ಅವು, ಮಕ್ಕಳು ಮಕ್ಕಳೇ. ಆದ್ರೆ ದೊಡ್ಡವರು ಮಕ್ಕಳಿಗಿಂತ ದಡ್ಡ ಇರ್ತಾರಂತ ನನಗ ಅನ್ಸಕತ್ತೈತಿ ಈಗ ಅದು ಕೇಳ್ತಾ ಕೇಳ್ತಾ ಕೇಳ್ತಾ. ಬಹಳ ಒಳ್ಳೆ, ಬಹಳ ದೊಡ್ಡ ಗುಟ್ಟು ತಿಳ್ಕೊಂಡ್ಬಿಟ್ಟಿರಿ ನೀವು. ಇಲ್ಲ ಸರ್, ನನಗೆ ಹಂಗೆ ಅನ್ಸೈತೆ. ಆದ್ರೂ ಈಗ ನನಗೆ 53 ಸರ್ ವಯಸ್ಸು. ಕೇಳ್ತೀವಿ ಎಲ್ಲಾನು, ಈ ಶರಣ ಪುರಾಣ ಕೇಳ್ತೀವಿ, ಬಸವಣ್ಣವ್ರ ವಚನಗಳನ್ನ ಹೇಳ್ತೀವಿ ಮಾಡ್ತೀವಿ. ನಮಗೆ ಏನ್ ಅನ್ಸಿರ್ತೈತಲ್ಲ, ಈ ಸದ್ಯ ಇದು ಹಿಂಗಾಗ್ಬೇಕು ಅಂತ ನಾವ್ ಅನ್ಕೊಂಡಿರ್ತೀವಿ, ನಮ್ಮ ಮಕ್ಳು ಹಿಂಗಾಗ್ಬೇಕು ಅಂತ ಅನ್ಕೊಂಡಿರ್ತೀವಿ. ಅವ್ರು ಆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸಡನ್ ಆಗಿ ಸಿಟ್ಟು ಬಂದ್ಬಿಡ್ತೈತೆ, ಅದನ್ನ ಹೆಂಗ್ ನಿವಾರಣೆ ಮಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನು. ಅಡ್ಡಿಲ್ಲ, ಚಲೋ ಪ್ರಶ್ನೆ ಕೇಳಿದ್ರಿ ನೀವು. ಸಿಟ್ಟು ಯಾಕೆ ಸ್ವಾಭಾವಿಕ ಮನುಷ್ಯನ ಒಂದು ಭಾವನೆ ರೀ, ಎಮೋಷನ್ಸ್ ಅಂತ ಹೇಳ್ತೀವಿ ನಾವು. ನಾವು ಸಿಟ್ಟು ಯಾಕೆ ಹೇಳ್ತೀವಿ ಅಂದ್ರೆ ನಮಗೆ ಅದರ ಮುಂದಿನ ಪರಿಣಾಮದ ಬಗ್ಗೆ ಕಲ್ಪನೆ ಇರಂಗಿಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ತಾತ್ಪೂರ್ತಿಕ ಈ ಸಂದರ್ಭದೊಳಗೆ ಮಾತ್ರ ಅದರ ಸುಖವನ್ನು ಅನುಭವಿಸ್ಲಿಕ್ಕೆ ಸಿಟ್ಟಿಗೆ ಹೇಳ್ತೀವಿ. ಆದರೆ ಅದ್ರ ಮುಂದೆ ಆಗುವಂಥದ್ದನ್ನು ವಿಚಾರ ಮಾಡುವಂಥ ಪರಿಕಲ್ಪನೆ ನಾವು ಬೆಳೆಸ್ಕೊಂಡಿದ್ದೆ ಆದರೆ ಅವಾಗ ಸಿಟ್ಟಿಗೆ ಹೇಳೋದು ಕಡಿಮೆ ಆಗ್ತದೆ. ನಾನೇನಂತೀನಿ, ನನಗೇನ್ಸತ್ ಸರ್, ಕೆಲವರು ಮೈಂಡ್ ಸೆಟ್ಗಳು ಆ ರೀತಿ ಇರ್ತಾವೋ ಅಥವಾ ತಲೆನ ಓಡುದಿಲ್ಲ ಅಂತ ನನಗೆ ಅನ್ಸುತ್ತೆ. ಅಲ್ಲ, ಮುಂದಿನ ವಿಚಾರ ಮಾಡೋದಲ್ಲ ಅವರು. ಈಗ ರೈತ ಹೊಲದಾಗ ಬೀಜ ಬಿತ್ತಾಕ್ ಹೋಗ್ತಿರ್ತಾನ, ಕಾಲಿಗೆ ಕೋಲಿ ನಡ್ತೈತಿ, ಮುಳ್ಳು ನಡ್ತಾವ ಅಂತ ತಿಳ್ಕೊಡ್ರಿ. ಏ ಹೋಗೋ ಮರ, ಇಲ್ಲಿ ಹೋದ್ರೆ ಬೇರೆ ಕೈಕಾಲು ಮುಳ್ಳು ಚುಸ್ತಾವ ಅಂತ ಹೊಳ್ಳಿ ಮನೆಗೆ ಬಂದ್ರೆ ಅವಂಗೆ ಫಲ ಸಿಗುವುದಿಲ್ಲ. ಅವೇನು ಮಾಡ್ತಾನೆ, ಇವತ್ತು ಕೋಲಿ ನಟ್ಟಿರ್ಬೋದು, ಮುಳ್ಳು ನಟ್ಟಿರ್ಬೋದು, ಖರೆ ಇನ್ನು 4 ತಿಂಗಳು ಆದ್ಮೇಲೆ ನನಗೆ ಅಕೌಂಟಿಗೆ 5 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ಬರ್ತೈತ್ಲ, ಅವಾಗ ಮುಂದಿನ ಕಾಣಿಸ್ತೈತಿ, ಅವತ್ತು ಆಗಿಂದ ಕಾಣೋದಿಲ್ಲ ಅವಂಗೆ. ಸಿಟ್ಟು ಅನ್ನೋದು ಹಂಗೆ, ಸಿಟ್ಟು ಬಂದವರಿಗೆ ಆ ಸಮಯದೊಳಗೆ ಮಾತ್ರ ವಿಚಾರ ಮಾಡ್ತಾರೆ. ಸಿಟ್ಟು ಆ ಕ್ಷಣಿಕ ಸುಖ ಅದು. ಆದ್ರೆ ಭವಿಷ್ಯದ ಬಗ್ಗೆ ನೀವು ಕಲ್ಪನೆ ಇಟ್ಕೊಂಡ್ರೆ ಆವಾಗ ಸಿಟ್ಟನ್ನು ನಾವು ಹತೋಟಿಗೆ ತೊಳಿಕೆ ಬರ್ತದೆ. ನಿನ್ನೆ ನನಗೊಂದು ಕಾರಣ ಇತ್ತು ಸಿಟ್ಟಿಗೆ ಹೇಳಲಿಕ್ಕೆ, ಯಾವುದೋ ಒಂದು ವಿಷಯದ ಮೇಲೆ. ಆದ್ರೆ ಅಲ್ಲಿ ಸಿಟ್ಟಿಗೆದ್ರೆ ಲಾಸ್ ಯಾರಿಗೆ ಅಂತ ನನಗೆ ಗೊತ್ತಾದ್ರೆ, ಮುಂದೆ ಲಾಸ್ ಐತಿ ಅಂತ ಗೊತ್ತಾದ್ರೆ, ನಾ ಸಿಟ್ಟನ್ನು ಹತೋಟಿ ಒಳಗೆ ತೊಗೊಳಿಕ್ಕೆ ನಾನೇನು ಮಾಡ್ತೀನಿ, ಕೆಲಸ ಮಾಡ್ತೀನಿ. ಹಂಗೆ ಸಿಟ್ಟು ಸ್ವಾಭಾವಿಕ, ಮನುಷ್ಯನ ಸ್ವಾಭಾವಿಕ ಭಾವನೆಗಳವೆಲ್ಲ. ಆದರೆ ಯಾವ ಭಾವನೆಗಳೂ ಸಹ ನಮ್ಮನ್ನು ಬೆಳಿಲಿಕ್ಕೆ ಬಿಡಂಗಿಲ್ಲ. ಸೊ ಸ್ಪೆಷಲಿ ಯಾವ ಡಿಸಿಷನ್ನು ಸಹ ಭಾವನಾತ್ಮಕವಾಗಿ ತೊಗೋಬಾಡ್ರಿ ಅಂತ ಹೇಳ್ತಾರೆ. ಯಾಕಂದರೆ ಅಂದರೆ ಇಮೋಷನ್ಸನ್ನು ಡೋಂಟ್ ಡಿಸೈಡ್ ವೆನ್ ಯು ಆರ್ ಇನ್ ಇಮೋಷ್ನಲ್ ಸ್ಟೇಟಸ್. ಅರ್ಥ, ನಾವು ಅದಕ್ಕೆ ಭಾವನೆಗಳಿಗೆ ನಾವು ಹೆಚ್ಚು ಒತ್ತು ಕೊಡದೇನೆ ಅಲ್ಲಿ ಆಗುವಂಥ ಪರಿಣಾಮಗಳ ಬಗ್ಗೆ ವಿಚಾರ ಮಾಡಿದ್ರೆ ಸಿಟ್ಟು ಕಂಟ್ರೋಲ್ ಮಾಡ್ಬೋದು ಅಂತ ಈ ಸದ್ಯಕ್ಕೆ ಇಷ್ಟೇ ನಿಮಿಷದೊಳಗೆ ನಾನು ಹೇಳ್ಬೋದು. ಜಗದೀಶ್ ಅವರು, ಇದ್ರಿಗೆ ಇರೋರು ನಮ್ಮಂಗ ಇದಾರೆ ಅನ್ನೋದನ್ನ ಭಾವನೆ ಮರಿಬಾರ್ದು ಯಾವಾಗಲೂ. ತುಂಬಾ ಒಳ್ಳೆ. ಇಲ್ಲ, ಕರೆಕ್ಟ್ ಸರ್. ಭಾವನೆಗಳನ್ನ ಕೆಲವರು ಅದು ಬೈ ಹೆರಿಡಿಟಿ ಬಂದಿರ್ತಿದ್ದಾರೆ, ಬದಲಿ ಮಾಡ್ಕೋಬಹುದು ಖಂಡಿತವಾಗಿ. ಶುಭ ಆಗ್ಲಿ, ಒಳ್ಳೆ ಪ್ರಶ್ನೆ ಕೇಳಿದ್ರೆ ತುಂಬಾ ಧನ್ಯವಾದಗಳು. ನಿಜವಾಗ್ಲೂ ಬಹಳ ಖುಷಿ ಅನ್ಸುತ್ತೆ ತಮ್ಮ ಮಾತುಗಳು. ಪ್ರತಿ ಸರ್ತಿ ತಪ್ಪದೇ ಕೇಳ್ತೀನಿ ಸರ್ ನಾನು. ಅಭಿನಂದನೆಗಳು, ನಮಸ್ಕಾರ ರೀ. ಮತ್ತು ನಮ್ಮ ಕಾಲೇಜಿನಲ್ಲಿ ಎಲ್ಲರಿಗೂ ಹೇಳ್ತೀನಿ, ಕೇಳ್ರಿ ಇದನ್ನ ಗುರುರಾಜ್ ಪಾಟೀಲ್ರದ್ದು ಕೇಳ್ರಿ ದಯಮಾಡಿ ಅಂತ ಎಲ್ಲರೂ ಹೇಳ್ತೀನಿ. ಶುಭವಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, ಸುಬೋಧ ಸಮಾಲೋಚನೆ, ನಮಸ್ಕಾರ. ನಮಸ್ಕಾರ. ಯಾರು? ತಮಸ್ ಅಂತ. ಹಾ ನಮಸ್ಕಾರ ಹೇಳಿ, ಬಹಳ ಸಂತೋಷ ಹೇಳಿ ಸರ್. ಒಮ್ಮೆ ನೀವು ಅದ ಸ್ವಾಗತ ಸುಸ್ವಾಗತ ಅಂತ ಒಮ್ಮೆ ಹೇಳಿ ಸರ್. ಹ್ಞೂ ರೀ, ಸ್ವಾಗತ ಸುಸ್ವಾಗತ ಅಂತೀರಲ್ಲ ಅನ್ರಿ ಅಂತಾರ ನಮ್ಮ ಆತ್ಮೀಯ ಕೇಳುಗರಿಗೆ. ಸ್ವಾಗತ ಸುಸ್ವಾಗತ ಹೇಳಿ ಸರ್. ಹ್ಞೂ ಹೇಳಿ ಪಾಟೀಲ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ರೀ, ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಥಾಮಸ್ ಅಂತ. ಥಾಮಸ್, ಥಾಮಸ್. ಥಾಮಸ್ ಎಲ್ಲಿಂದ ಥಾಮಸ್ ಅವರೇ? ಧಾರವಾಡದಿಂದ ಸರ್. ಓಕೆ, ಅಡ್ಡಿಲ್ಲ ಥಾಮಸ್ ಅವರೇ. ತಾವು ತಮ್ಮೊಂದು ಇಂಟರ್ವ್ಯೂ ಡಾಕ್ಟರ್ ಬಸವೇಂದ್ರ ಸರ್ ಜೊತೆ ಒಂದು ಇಂಟರ್ವ್ಯೂ ಕೇಳಿದ್ದೆ ನಿಮ್ದು, ದೇಶ ಅದಕ್ಕೆ ಬರುತ್ತೆ ಅಂತ. ಹಾಂ ಸರ್, ಅದ್ರ ಬಗ್ಗೆ ಮಾತಾಡೋದಕ್ಕೆ ಫೋನ್ ಮಾಡಿದೆ ಸರ್. ಹಾಂ ಹೇಳಿ ಹೇಳಿ, ಬೇಗ ಹೇಳಿ. ಅದ ಸರ್, ಅದ ದೇಶ ಮತ್ತೊಬ್ಬರು ನಾವು ನಾನು ದೊಡ್ಡವ ಅಂತ ಸಣ್ಣವ ಅಂತ ಈ ಮಾತಾ ಅಂತ ದೇಶ ಬರ್ತೇನೆ ಅಂತ ಹೇಳಿರೋ ಸರ್. ನನಗೆ ಅದು ಬಹಳ ಮೋಟಿವೇಟ್ ಮಾಡ್ತು ಸರ್ ನನಗದ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮಸ್ಕಾರ ಸರ್. ಒಂದು ಮನ ಪರಿವರ್ತನೆ ಅನ್ನೋದು ಇದೆ ನೋಡ್ರಿ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಸುಬೋಧ ಸಮಾಲೋಚನೆ, ನಮಸ್ಕಾರ. ನಮಸ್ತೆ ಸರ್. ಹಾ ಹೇಳಿ, ಎಲ್ಲಿಂದಮ್ಮ? ನಾ ರೂಪಾ ಶಿರಾಳ್ಕರ್ ಅಂತ ರೀ, ಹುಬ್ಬಳ್ಳಿಯಿಂದ. ಗುರುರಾಜ್ ಪಾಟೀಲ್ ಅವ್ರ ಸರ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಂದುವರ್ತಾ ಇದೆ ಸರ್. ಥ್ಯಾಂಕ್ ಯು ಮೇಡಮ್. ಅಂದ್ರೆ ಇವ್ರು ನಡೆಸ್ಕೊಡ್ತಾ ಇಂತ ಕಾರ್ಯಕ್ರಮ ಒಂದ್ ಚಿಕ್ಕ ಮಗುವಿನಿಂದ ಅಷ್ಟು ವಯಸ್ಸಾದವ್ರ ತನೂ ನಾವು ಕೇಳ್ಬಹುದು. ಅದರಿಂದ ನಾವು ತುಂಬಾ ಚೇಂಜ್ ನಮ್ ಜೀವನದಲ್ಲಿನು ಹೀಗೆ ಕೇಳ್ತಾ ಇರ್ಬೇಕಂತ ಆಸೆ ಅವ್ರದ. ಮತ್ತೆ ಸರಸ್ವತಿ ಪುತ್ರ ನೀವು ಕೂಡ ಸರ್, ಮತ್ತೆ ಗುರುರಾಜ್ ಪಾಟೀಲ್ ಸರ್ ನೀವು ಸರಸ್ವತಿ ಪುತ್ರ ಅಂತ ತಿಳ್ಕೊಂಡಿನ್ ನಾನು. ಅಷ್ಟು ಚೆನ್ನಾಗಿ ಮಾತಾಡ್ತೀರ ಅಂದ್ರೆ ನಮ್ಗೆ ಸಮಯ ಹೋಗದ್ದೇ ಗೊತ್ತಾಗಲ್ಲ, ತಿಳ್ಕೊತಾ ಕುಂದಿರ್ಬೇಕು ಇನ್ನಿಷ್ಟು ಇವ್ರು ಮಾತಾಡ್ತೀವಿ. ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ಹಾಗೇನೆ ಬದಲಾವಣೆ ಆಗ್ಬೇಕು ಅಂತ, ನಾವು ಒಳ್ಳೆ ಮಾತುಗಳು ಅವೇ ನಮ್ಮನ್ನ ಬದ್ಲಿ ಮಾಡೋದು. ಹೌದಲ್ರಿ, ಅದೇ ನಾವ್ ಎಷ್ಟು ಬದಲಾವಣೆ ಆಗ್ಬೇಕು ಅನ್ನೋದು ಅವ್ರ ಮಾತಲಿಂದ ನಾವು ತಿಳ್ಕೊಂತ ಇದ್ದೀವಿ. ಒಳಗಡೆ ಜ್ಞಾನ ಇದ್ದಾಗ ಇದ್ರ ಕಣದೆಲ್ಲ ನಾವು ಒಳ್ಳೇದಾಗ್ತೆ ಅಂತ ಭಾವನೆ ಬರ್ತದೆ. ಹೀಗಾಗಿ ಒಂದು ಒಳ್ಳೆ ಒಂದು ಆರೋಗ್ಯಯುತ ಸಮಾಜಕ್ಕೆ ಇಂಥವೆಲ್ಲ ವಿಚಾರಗಳು ಬೇಕು ಅಲ್ಲ. ಧನ್ಯವಾದಗಳು ಆಕಾಶವಾಣಿಗೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಸುಬೋಧ ಸಮಾಲೋಚನೆ 100 ಶತಕ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ನಮ್ಗ ನಿಮ್ ಕಾರ್ಯಕ್ರಮ ಕೇಳಕ್ ಬಹಳ ಖುಷಿ ರೀ. ನಿಮ್ ಶಬ್ದದೊಳಗ ಏನೋ ಒಂದ್ ತಯಾರಾಯ್ತಾನ ಸರ್. ಥ್ಯಾಂಕ್ ಯು. ಎಷ್ಟ್ ಲಘು ಮುಗಿತೈತ ಅನ್ಸತ್ರಿ, ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕ್ರಿ ಕಾರ್ಯಕ್ರಮ. ಇದನ್ನ ನಾವು ಚೋಳಿನ್ ಸಾಹೇಬ್ರಿಗೆ ಹೇಳೋಣ ಅಂತ. ಇವತ್ತು ಜಾಸ್ತಿನೇ ಇದೆ ಅಲ್ರಿ, ಇವತ್ತು ಅರ್ಧ ತಾಸು ಮೇಲೆ ಇದೆ. ಅದು 15 ನಿಮಿಷ ಇರೋದಕ್ಕೆ 100 ಆಗಿರೋದು. ಆದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆದ್ರೆ ಏನೋ ಏನೋ ಕೇಳ್ತಿರ್ತೀವಿ ಮುಗಿತೇನೋ ಅನ್ನೋದ್ರಿ ಕಾರ್ಯಕ್ರಮ. ಹೌದೌದು, ಕೈ ಬಿಚ್ಚಿ ಕೊಡೋದಕ್ಕಿಂತ ಮುಚ್ಚಿಕೊಡೋದು ಒಳ್ಳೇದಲ್ಲ. ಹಂಗೆ ಬಹಳ ಸಂತೋಷ ರೀ, ನಿಮ್ಮ ಮಾತು ಕೇಳಿ ಖುಷಿ ಆಯ್ತು. ಹೀಗೆ ಕೇಳ್ತಾ ಇರಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೇಳಿ. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ. ಗುರುರಾಜ್ ಪಾಟೀಲ್ ಅವರೇ, ನಮ್ಮ 75ರ ಸಂಭ್ರಮಕ್ಕೆ ಇದೊಂದು ಹೆಚ್ಚು ಒಂದು ಮುನ್ನುಡಿ ಬೆಡಿತಾ ಇದೆ ನಿಮ್ಮ ಕಾರ್ಯಕ್ರಮ. ಹೇಳಿ. ನಮಸ್ಕಾರ. ಹೇಳಿ, ಎಲ್ಲಿಂದ? ಬಸವನಮಗಡಿ ತಾಲೂಕು ತಕ್ಕಳಕಿ ಗ್ರಾಮದಿಂದ ರಮೇಶ್ ಶರಣರ್ ಮಾತಾಡ್ತೀನಿ. ರಮೇಶ್ ಅವರೇ, ತಕ್ಕಳಕಿಯಿಂದ ರಮೇಶ್ ಅವರು. ಹೇಳಿ ರಮೇಶ್ ಅವರೇ. ಸರ್ ನಮಸ್ಕಾರ. ನಮಸ್ಕಾರ ರಮೇಶ್ ಅವರೇ, ಹೇಳಿ ಏನ್ ಹೇಳ್ಬೇಕು ಅನಿಸ್ತದೆ ನಿಮಗೀಗ? ಸರ್ ದಿನ ಅವತ್ತು ನಿಮ್ಮ ಸಂವಾದ ಕೇಳುವಾಗ ನಮ್ದು ನೀವು ನೋಡಿ ಹೇಳ್ತೀರಿ ಅಂತ ಅನಿಸ್ತದ್ರಿ ಸರ್. ನಮ್ಗೆ ನೋಡೋಣ ರೀ, ನಮ್ದೇ ನಾವ್ ಶಿಟ್ ಮಾಡ್ಕೊಳ್ಳೋದ್ ನೀವ್ ನೋಡ್ಕೊಂಡ್ ಹೋಗಿ ಕೇಳಿ ಹೇಳಕತ್ತಾರೆ ಅಂತ ಸಾಹೇಬ್ರ ಅನಿಸ್ತದ್ರಿ ಸರ್. ಹೇಳ್ತೀರಿ ಸರ್ ಇಲ್ಲ, ಯಾಕಂದ್ರೆ ಯಾಕೆ ಹಂಗ ಅನಿಸ್ತೈತೆ ಅಂದ್ರ ಮನುಷ್ಯನ ಸ್ವಭಾವನ ಹಂಗಿರ್ತಾವ್ರಿ ಕೆಲವೊಂದಿಷ್ಟು ವಿಚಾರ ಮಾಡಿದ್ರೆ. ಬೇಸಿಕ್ ಹ್ಯೂಮನ್ ನೇಚರ್ಸ್ ಅಂತ ನಾವು ಹೇಳ್ತೀವಿ, ಅವೆಲ್ಲ ನಿಮಗೆ ಗೊತ್ತಿದ್ರೆ ಅದು ಆ ವಿಚಾರಗಳನ್ನು ನಾವು ತಿಳ್ಕೊಂಡಾಗ ಈ ರೀತಿ ಒಂದಿಷ್ಟು ಪರಿಹಾರಗಳನ್ನು ಕೊಡಲಿಕ್ಕೆ ಸಾಧ್ಯ. ಅಲ್ಟಿಮೇಟ್ಲಿ ಏನಾಗಬೇಕಾಗ್ಯದಂದರೆ ನಿಮ್ಮ ಮಕ್ಕಳ ಭವಿಷ್ಯ ಸದೃಢವಾಗಬೇಕು, ನಿಮಗೆ ಮನಃಶಾಂತಿ ಸಿಗಬೇಕು, ನಿಮ್ಮ ಮಕ್ಕಳು ಸಮಾಜದೊಳಗೆ ನಾಯಕರಾಗಬೇಕು, ಅದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಹೌದ್ರಿ ಹೌದ್ರಿ ಸರ್, ಅದು ನಮ್ ಮನಸ್ಸಿಗೆ ಮುಟ್ತದ್ರಿ ಸರ್. ಇನ್ನ ಸ್ವಲ್ಪ ಹಿಂಗೆ ಈಗ ಒಂದ್ ವರ್ಷ ಅಲ್ಲ, ಇಂತಾವ್ 10 ವರ್ಷ ನಡೀಲ್ರಿ ಸರ್ ಇದು ಕಾರ್ಯಕ್ರಮ. ಆಗ್ಲಿ ಆಗ್ಲಿ, ಹಿಂಗ ನಿಮ್ಮ ಅಪೇಕ್ಷೆಗಳು ಈಡೇರಿಸ್ಲಿ. ಹಿಂಗೆ ಕೇಳ್ತೇವ್ರಿ, ವಾರ ಕೇಳ್ತೇವ್ರಿ ಸರ್, ಬುಧವಾರ ಬರೋದು ಅಷ್ಟ ಕಾಯ್ತಿರ್ತೀನಿ ನಾರೇ. ಅಭಿನಂದನೆ, ಹೆಂಡಿ ಕಸ ಮಾಡ್ಕೋತ ರೇಡಿಯೋ ಹಚ್ಕೊಂಡ್ ಕೇಳ್ತಿರ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಯಾಕಂದ್ರೆ ಹಿಂಗೆ ಒಟ್ ನಡೆಸ್ಕೊಡ್ರಿ, ನೇರ್ ಸಂವಾದೊಳಗ್ನು ಆಗಾಗ ಬರ್ರಿ ಸರ್. ಆಯ್ತು, ಬರೋಣ. ನಮ್ಮ ಬೇಡಿಕೆ ಇತ್ರಿ ಇದು, ಆಗಾಗ ನಾ ಧಾರವಾಡ ಆಕಾಶವಾಣಿಗೆ ಹೇಳ್ತಿದ್ದೆ, ಮತ್ತ ಅದ ನಮ್ಮ ಆಸೆ ಈಡೇರ್ತ್ರಿ ಸರ್ ಇವತ್ತಿಗೆ. ಅಭಿನಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಒಟ್ಟು ಬೇಡ ಬಿಡದ ಕರೆಗಳು ಸರ್, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ನಮಸ್ಕಾರ, ಹೇಳಿ ಹೇಳಿ. ಸುಬೋಧ ಸಮಾಲೋಚನೆಗೆ 100 ಸರ್. ನಾನು ಗುಲ್ಬರ್ಗ ಜಿಲ್ಲೆ ಶಹಾಬಾದ್ ತಾಲೂಕು ಕನಸನಹಳ್ಳಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಮಾತಾಡುತ್ತೆ. ಹೇಳಿ ಲಾಲ್ ಮೊಹಮ್ಮದ್, ಹೇಳಿ ಸರ್. ತಾವೆಲ್ಲ ನಮ್ ಗುಲ್ಬರ್ಗದಲ್ಲಿ ಕಾರ್ಯಕ್ರಮಗಳೆಲ್ಲ ಮಾಡಿ ಹೋಗಿದ್ರಿ ಸರ್, ನಾವು ಅವಾಗ ಕೇಳ್ತಾ ಇದ್ದೀವಿ ಸರ್. ನಾನು ಬಿಜಾಪುರದಲ್ಲಿದ್ದಾಗ. ಹೌದು ಸರ್, ಅದೇ ಅವಾಗೆಲ್ಲ ಸ್ವಲ್ಪ ಕಂಟಿನ್ಯೂ ಆಗಿ ಬರ್ ಕೇಳ್ತಾ ಇದ್ದೀವಿ ಸರ್. ಬಹಳ ಒಳ್ಳೆ ಕಾರ್ಯಕ್ರಮ ಸರ್, ಕಂಟಿನ್ಯೂ ಆಗಿ ಹಿಂಗೆ ಮುಂದುವರಿದ ಅಂತ ಹೇಳಿ ನಮ್ದು ಆಸೆ ಸರ್. ನೋಡ್ರಿ, ದೂರದಿಂದ ನೀವು ಅಲ್ಲಿ ಹೆಂಗ್ ಕೇಳ್ತೀರಿ, ರೇಡಿಯೋ ಬರ್ತಾ ಅಲ್ಲಿ ಅಥವಾ ಏನು ನ್ಯೂಸ್ ಏನಾರ? ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಕೇಳ್ತೀವಿ ಸರ್. ನಾನು 1983 ಕಂಟಿನ್ಯೂ ಕಾಯಂ ಕೇಳಿದ್ರು ಇದ್ದೀರಿ. ಅಲ್ಲಿ ಚೆನ್ನಾಗಿ ಬರ್ತದ ನಮ್ಮ ರೇಡಿಯೋ? ಚೆನ್ನಾಗಿ ಬರುತ್ತೆ ಸರ್, ಚೆನ್ನಾಗಿ ಬರುತ್ತೆ. ತಾವ್ ಗುಲ್ಬರ್ಗದಲ್ಲಿ ಡ್ಯೂಟಿ ಮಾಡಿ ಹೋಗಿದ್ದೀರಲ್ಲ ಸರ್, ಶರಣ ಬಸವ ಚೋಳನ್ ಸರ್. ಬಿಜಾಪುರದಲ್ಲಿದ್ದೆ ನಾನು, ಆದ್ರೆ ಅದೇ ನಮ್ ಗುರುರಾಜ್ ಖರ್ಗೆ ಸರ್ ಇದ್ರ ಬಹಳ ಒಳ್ಳೆ ರೀತಿಯಿಂದ ಬರ್ತಾ ಇದ್ದೆ ಸರ್. ನಾನು ಗುರುರಾಜ್ ಪಾಟೀಲ್ ರೀ, ಚೆನ್ನಾಗಿ ಬರ್ತಾ ಇದ್ದು ಸರ್, ನೋಡಿದೀವಿ ಕೇಳಿದೀವಿ. ಗುರುರಾಜ್ ಖರ್ಗೆ ಅವ್ರದ್ದು ಕಾರ್ಯಕ್ರಮ ನಮ್ಮಲ್ಲಿತ್ತು, ಈಗ ಗುರುರಾಜ್ ಪಾಟೀಲ್ ನಮ್ ಜೊತೆಗಿದ್ದಾರೆ. ಕರ್ನಾಳ ಬಾ ಬೆಳಕೆ ಕಾರ್ಯಕ್ರಮ ಇವ್ರ ಕಾರ್ಯಕ್ರಮ ಬಹಳ ಒಳ್ಳೆ ಇದರಿಂದ ಬರ್ತಾ ಇದೆ ಸರ್, ಕಂಟಿನ್ಯೂ ಆಗಿ ಮುಂದುವರಿಲಿ ಅಂತ ಹೇಳುತ್ತೆ. ಭಾಳ ಸಂತೋಷ ರೀ. ಗುರುರಾಜ್ ಖರ್ಜಿ ಅವ್ರ ಕಾರ್ಯಕ್ರಮ ತುಂಬಾ ಅಭೂತಪೂರ್ವವಾಗಿತ್ತು. ನಮ್ಮ ಮಂಜುಳ ಪುರಾಣಿಕ ಅವ್ರು ನಡೆಸ್ಕೊಡ್ತಾ ಇದ್ರು. ಕರುಣಾಳ ಬಾ ಬೆಳಗ್ಗೆ ಭಾಳ ಸಂತೋಷ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದ. ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ, ಎಲ್ಲಿಂದ? ನಾವು ನರಗುಂದ ಸರ್. ನೋಡ್ರಿ, ನರಗುಂದ್ರಿಂದ ಕೇಳ್ತೀರಾ? ನಮ್ದು ಡೇಲಿ ಕೇಳ್ತೀವಿ ಸರ್ ನಾವು. ಬಹಳ ಖುಷಿ ಆತ್ರಿ, ಎಷ್ಟೊತ್ತಿಂದ ನಾನು ನನ್ನ ಹಸ್ಬೆಂಡ್ ಟ್ರೈ ಮಾಡಕತ್ರಿ. ಅಭಿನಂದನೆಗಳು ನಿಮಗೆ. ಈ ಶತಕದ ಸಂಭ್ರಮದೊಳಗ ಭಾಗಿಯಾಗುವ ಅವಕಾಶ ಸಿಕ್ತಿ ನಿಮಗೆ. ನಿಜವಾಗಿ ಸರ್, ಎಷ್ಟು ದಿನದಿಂದ ಆತ್ರಿ ಪ್ರೇ ಮಾಡಕತ್ ನಾನು. ನನ್ನ ಕಾಲ್ ಮಾಡ್ಬೇಕು ಅಂತಲ್ಲ, ನಿಮ್ ಕೂಡ ಆಮೇಲೆ ಗುರುರಾಜ್ ಸರ್ ಕೂಡ ಮಾತಾಡ್ಬೇಕಂತ ಅನ್ಕೊಂಡೆ. ಬಹಳ ಸಂತೋಷಮ್ಮ, ಥ್ಯಾಂಕ್ ಯು. ಏನ್ ಬದಲಾವಣೆ ಆಗಿದೆ ಕಾರ್ಯಕ್ರಮ ಕೇಳಿ ಮೇಡಮ್? ಈ ಕಾರ್ಯಕ್ರಮದಿಂದ ನಿಮ್ಗೆ ಏನ್ ಉಪಯೋಗ ಆಗಿದೆ? ನಾವು ಟೀಚರ್ ಆಗಿ ವರ್ಕ್ ಮಾಡ್ತೀವ್ರಿ, ಹಸ್ಬೆಂಡ್ ಅಂಡ್ ವೈಫ್ ಇಬ್ರು. ನೀವು ಮಕ್ಕಳ ಬಗ್ಗೆ ಏನ್ ಹೇಳ್ತಿರಲ್ ಸರ್, ನಾನು ನಮ್ ಪೇರೆಂಟ್ಸ್ ಮೀಟಿಂಗ್ ನಲ್ಲಿ ಹೇಳಿರ್ತೀನಿ ಸರ್. ವೆರಿ ಗುಡ್. ಬಹಳ ಎಫೆಕ್ಟಿವ್ ಸರ್, ಇದು ಫೋನ್ ಯೂಸ್ ಮಾಡೋದಾಯ್ತು, ಟೈಮ್ ಟೇಬಲ್ ಎಲ್ಲ ಯೂಸ್ ಮಾಡ್ಕೊಂಡು ಹೆಂಗ್ ಮಕ್ಳಿಗೆ ಇದನ್ ಮಾಡ್ಬೇಕು ಅನ್ನೋದನ್ ಸರ್. ನೀವ್ ಹೇಳಿದ್ದನ್ ಪ್ರತಿಯೊಂದನ್ನು ನಾನ್ ಪೇರೆಂಟ್ಸ್ ಮೀಟಿಂಗ್ ನ ಹೇಳಿದ್ರು ಸರ್, ಫುಲ್ ಎಫೆಕ್ಟಿವ್ ಸರ್. ನಾನು ಅವಾಗ್ಲೇ ಹೇಳಿದೆ, ಇಲ್ಲ ಇದೆಲ್ಲ ಕ್ರೆಡಿಟ್ ಗುರುರಾಜ್ ಸರ್ ಹೋಗ್ಬೇಕಿದೆ ಅಂತ ಅನ್ಕೊಂಡ್ ಸರ್. ಸಾಕಷ್ಟು ಮಕ್ಕಳ ಬದುಕನ್ನು ಬದಲಿ ಮಾಡಿ ನೀವೆಲ್ಲ, ನಿಮ್ಮಿಂದ ನಿಮ್ಮ ನಿಮ್ಮ ಭಾಗದೊಳಗಿರುವಂತಹ ಎಲ್ಲ ಮಕ್ಕಳ ಜೀವನ ಬದಲಾವಣೆ ಆಗ್ಲಿ, ಒಳ್ಳೇದಾಗ್ಲಿ, ನಿಮಗೆ ಶುಭವಾಗ್ಲಿ. ನೆಕ್ಸ್ಟ್ ಟೈಮ್ ಎಲ್ಲ ಬಂದು ಹೇಳಾರ ಸರ್, ಮತ್ತೆ ಫೀಡ್ಬ್ಯಾಕ್ ಕೊಟ್ರು, ಎಲ್ಲ ವರ್ಕ್ ಆಗಕತ್ತೈತಿ ನನಗೆ. ಬಹಳ ಸಂತೋಷ, ಒಳ್ಳೇದಾಗ್ಲಿ. ಒಟ್ಟು ಒಂದ್ ದಿನಾನು ಮಿಸ್ ಮಾಡಲ್ಲ ಸರ್. ಥ್ಯಾಂಕ್ ಯು ಸರ್. ಇದೇ ಅಲ್ರಿ ಗುರುರಾಜ್ ಅವರೇ ನಮ್ಮ ಆಸೆಯ. ಧನ್ಯವಾದ, ಧನ್ಯವಾದಗಳು, ಧನ್ಯವಾದಗಳು. ನಿಮ್ಗೂ ಕೂಡ ಸರ್ ಕಂಗ್ರಾಟ್ ಸರ್, ನಿಮ್ದು ಇದನ್ನ ಆಯ್ತಲ್ಲ. ಶುಭವಾಗ್ಲಿ. ಆಯ್ತಮ್ಮ, ಥ್ಯಾಂಕ್ ಯು. ನಮಸ್ಕಾರ. ಬೇಗ ಕೊಡಿ, ಬೇರೆದವ್ರು ಕಾಯ್ತಾ ಇದ್ದಾರೆ. ಹೇಳಿ. ಸಿಡಿ ಸಿಗ್ತಾವ್ ಸಿಡಿ ಎಲ್ಲ ಕಾರ್ಯಕ್ರಮ ಆದ್ರೆ ನೀವು? ನಂದು ನಂದು ಯೂಟ್ಯೂಬ್ ಹೋದ್ರೆ ನಿಮ್ಗೆಲ್ಲ ಸಿಗ್ತಾವ್ರಿ. ಗುರುರಾಜ್ ಪಾಟೀಲ್ ಅಂತ ಯೂಟ್ಯೂಬ್ ಹೋದ್ರೆ, ಆಕಾಶವಾಣಿ ಯೂಟ್ಯೂಬ್ ಅಲ್ಲಿ ಕೂಡ ಈ ಕೆಲವೊಂದಿಷ್ಟು ನಿಧಾನಕ್ಕೆ ಆಕಾಶವಾಣಿ ಧಾರವಾಡವನ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಆಕಾಶವಾಣಿ ಧಾರವಾಡ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಒಂದು 2-3 ಕಾರ್ಯಕ್ರಮ ಹಾಕಿವಿ. ನೀವು 2-3 ಹಾಕಿರಿ, ಬಟ್ ಗುರುರಾಜ್ ಪಾಟೀಲ್ ಅಂತ ನೀವು ಯೂಟ್ಯೂಬ್ ಹೋದ್ರೆ, ಇದಲ್ದೇನೆ ನಿಮ್ಗೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಮಾಹಿತಿಗಳು ಸಿಗ್ತಾವ. ನಂದು ಪಾಡ್ಕಾಸ್ಟ್ ಇದೆ, ಅಥವಾ ನಂದು ಪರ್ಸನಾಲಿಟಿ ಡೆವಲಪ್ಮೆಂಟು, ಪೇರೆಂಟಿಂಗ್ ಟಿಪ್ಸು ಅಂತ ಹೇಳಿ ಬೇರೆ ಬೇರೆ ಮಾಹಿತಿಗಳನ್ನ ಕೊಡ್ತೀನಿ, ಅದ್ರೊಳಗೆ ನಿಮ್ಗೆ ಸಿಗ್ತಾವೆ ಯೂಟ್ಯೂಬ್ ನೋಡಕ್ಕೆ. ಒಂದು ಖುಷಿ ವಿಚಾರ ಗುರುರಾಜ್ ಅವರೇ, ಅಂದ್ರೆ ಈಗ ಆಕಾಶವಾಣಿ ಧಾರವಾಡ ಕೂಡ ಯೂಟ್ಯೂಬ್ಗೆ ಹೋಗ್ತಾ ಇದೆ, ಯಾಕಂದ್ರೆ ಸಾಮಾಜಿಕ ಜಾಲತಾಣದ ಭಾಗವಾಗಿದೆ. ನಮ್ಮ ಯುವ ಜನರ ಮತ್ತು ಹೊಸ ಪೀಳಿಗೆಯ ಒಂದು ಜನರನ್ನು ಕೂಡ ಆಕರ್ಷಿಸ್ತಾ ಇದೆ. ಅದು ಹೀಗೆ ಮುಂದುವರಿಲಿ. ನಮ್ಮ ಎಲ್ಲರಿಗೂ ನಾವು ಕೋರ್ಕೊಳ್ಳೋದಂದ್ರೆ, ನಮ್ಮ ಧಾರವಾಡ ಆಕಾಶವಾಣಿಯ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಹಲೋ, ಸುಬೋಧ ಸಮಾಲೋಚನೆ 100 ಶತಕ ಹೇಳಿ. ಹೇಳ್ರಿ ಸರ್, ನಿಮ್ಮ ಹೆಸರೇನು? ಅತ್ರಿ ತಾಲೂಕು ಕಟಗೇರಿಯಿಂದ ಅಡಿಗಪ್ಪ ಅಗಲಿಂದ ಮಾತಾಡೋದ್ರಿ. ಹಾ ಅಡಿಗಪ್ಪರ್ ಹೇಳ್ರಿ. ನಾನು ಈಗ ಅಜ್ಜನ ಆಗಿ ನಮ್ಮದು ಮೊಮ್ಮಕ್ಕಳ ಅವ್ರಿ. ಹಾ ಹೇಳ್ರಿ ಹೇಳ್ರಿ. ಅಜ್ಜರ್ ಕೇಳ್ತೀವಿ, ಯಾವತ್ ಬಿಡ್ಲಾದ್ರೆ ಕೇಳ್ತೇನ್ರಿ. ಏನ್ ಅನ್ಸೈತಿ ನಿಮಗೆ ಕೇಳಿದ್ದಕ್ಕ ಕಾರ್ಯಕ್ರಮ? ಅದನ್ನ ವಿವರಿಸೋಣ, ನಾನು ಪ್ರಯತ್ನ ಮಾಡತೀನಿ ಸರ. ಹಾ, ಎಲ್ಲ ನಮ್ ಮೊಮ್ಮಕ್ಕಳನ್ನ ಅವ್ರು ಕೆಲವೊಂದ್ರ ಆ ನಗು ಹೇಳಕ್ ಸಮಸ್ಯೆ ಆಗಿತ್ರಿ. ಎಲ್ಲ ನಾವ್ ಅದನ್ನ ಹೇಳಿಕೆ ಗುರುಗಳು ಹೇಳ್ಕೊತ್ ಮಾಡ್ಕೊತ್ ಮಾಡೋಣ. ಎಲ್ಲ ನಿಮ್ ಕಾರ್ಯಕ್ರಮ ಬಹಳ ಯಶಸ್ವಿ, ಇವತ್ತಿನ ನಾಗರಿಕರು ಸುಧಾರಣೆ ಆಗ್ಬೇಕಾದ್ರೆ ನಿಮ್ಮಂತ ಕಾರ್ಯಕ್ರಮ ಯಾವತ್ತು ನಡೀತೀವಿ. ನಾವು ಭಗವಂತನ ಬೇಡ್ಕೋತೀನಿ, ನಡೆಸಿದ್ರಿ ಕಾರ್ಯಕ್ರಮ ಬಹಳ ಆನಂದ ನೋಡ್ರಿ ಭಗವಂತ. ನಮಸ್ಕಾರ, ಧನ್ಯವಾದಗಳು. ರಾಜ್ ಪಾಟೀಲ್ ಸರ್ಗೆ ನಮ್ಗ ನಮಸ್ಕಾರ ರೀ. ನಮಸ್ಕಾರ, ನಮಸ್ಕಾರ. ಸಾಕಷ್ಟು ಸಮಯ ಆಗ್ತಾ ಬಂತು. ಹಲೋ, ಜೈ ಗುರುದೇವ್ ಸರ್. ತಿಪ್ಪೇಸ್ವಾಮಿ ಅಂತ, ನಾವು ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮಳ್ಳಿ ತಾಲೂಕ್ನವ್ರ. ಜೈ ಗುರುದೇವ್. ತಮ್ಮ ಕಾರ್ಯಕ್ರಮ ಬುಧವಾರ ಪ್ರತಿ ವಾರಕ್ಕೆ 2 ಸಲ ಪ್ರತಿ ಕೇಳ್ತೀವಿ. ತುಂಬಾ ಚೆನ್ನಾಗಿ ಬರುತ್ತೆ, ಮನೋಹರವಾಗಿ ಬರುತ್ತೆ ನಿಮ್ದು ಎಲ್ಲ ಕಾರ್ಯಕ್ರಮಗಳ. ನಮ್ಮ ಅಗ್ರಿಬೊಮ್ಮಳ್ಳಿ ಒಂದು ಬ್ರಾಂಚ್ ಇದೆ. ಹೌದು, ಸಮಾಲೋಚನೆ ಸುಬೋಧ ಕಲಿಕಾ ಕೇಂದ್ರ ಇದೆ. ಹೌದು, ಅದೇ ಇಲ್ಲಿ ನಾವು ಭೇಟಿ ಕೊಡ್ತೀವಿ, ಮತ್ತೆ ಅದ್ ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀವಿ, ಬಹಳ ಅನುಕೂಲ ಆಗೈತಿ. ನಾವು ದೇವಸ್ಥಾನದ ಪೂಜಾರಿ ಇದೀವಿ ಸರ್. ನಿಮ್ಮ ಹೆಸರು ಏನ್ ಹೇಳಿದ್ರಿ? ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ. ನಾವು ಮಲ್ಲಿಕಾರ್ಜುನ ಗುಡಿ ಅರ್ಚಕರು ಇದೀವಿ, ಪ್ರಧಾನ ಅರ್ಚಕರು. ಓಕೆ, ಮಲ್ಲಿಕಾರ್ಜುನ ಗುಡಿ. ಓಕೆ, ಬತ್ ಬೆಟ್ಟಾಗೋಣ ಅಂತ ಬಂದಾಗ. ಥ್ಯಾಂಕ್ ಯು, ವೆಲ್ಕಮ್, ಹಾಕ್ತೀನಿ. ಓಕೆ, ಧನ್ಯವಾದಗಳು ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ. ಸಮಯದ ಅಭಾವ, ಸಾಕಷ್ಟು ಜನ ಕಾಯ್ತಾ ಇದ್ದಾರೆ, ಆದರೆ ನಮಗೆ ಇವತ್ತು ಈ ಸಂಭ್ರಮ ಬಹಳ ಅತ್ಯಮೂಲ್ಯವಾಗಿರುವಂಥದ್ದು. ಕೊನೆದೇ ಒಂದು ಎರಡು ಮಾತುಗಳನ್ನ ತಾವು ಹೇಳಿ.